ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಕಲ್ಮೇಶ್ ಮಾಡಲಿಗೆಯವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಲ್ಮೇಶ್ ಅವರೇ, ತಮ್ಮ ಕಿರು ಪರಿಚಯವನ್ನು ನಮ್ಮ ರೈತರಿಗೆ ಮಾಡಿಕೊಡಿ. ನನ್ನ ಹೆಸರು ಕಲ್ಮೇಶ್ ಮಾಡಲಿಗೆ, ಕಾಕಂಡಿಕೆರೆ. ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮ, ನಮ್ಮ ತಾಯಿ, ನಮ್ಮ ಮಣಿಯವರು ಎಲ್ಲರೂ ಸೇರಿ ಒಂದು 8-10 ಜನ ಇದ್ದೀವಿ. ತೋಟದಲ್ಲೇ ಇರೋದು ರೀ. ತಮ್ಮ ಕುಟುಂಬ ಕೃಷಿ ಕುಟುಂಬ ಅಂತ ಹೇಳ್ಬೋದು. ಕೃಷಿ ಕುಟುಂಬ ರೀ. ಅದೇ ರೀತಿ ತಮ್ಮ ಶಿಕ್ಷಣ ಏನಾಗೈತಿ? ನಮ್ಮ ಶಿಕ್ಷಣ ಪಿ ಯು ಸಿ ಮುಗ್ದಾತ ರೀ. ಮುಂದೆ ಓದಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಆರಾಮ್ ತಪ್ಪಿ ನಾವು ಕೃಷಿ ಮಾಡಬೇಕಾಗಿ ಬಂತ್ರಿ. ಮೊದಲಿಂದಲೂ ನಮ್ಮವ್ರಿಗೂ ಕೂಡ ಕೃಷಿ ಆಸಕ್ತಿ ಹೆಚ್ಚು ರೀ. ಹಿಂಗಾಗಿ ಮತ್ತೆ ನಾವು ಇಲ್ಲಿ ತೋಟದಾಗ ಹೆಚ್ಚು ಮಾಡ್ಕೋತಾ ಕೂತೀವಿ ರೀ. ಶಿಕ್ಷಣದ ನಂತರ ತಾವು ಕೃಷಿಯತ್ತ ಒಲವನ್ನು ತೋರಿಸಿದ್ರಿ, ಅದು ತಮ್ಮ ಕೃಷಿ ಹವ್ಯಾಸ ಅಂತ ಹೇಳ್ಬೋದಾ? ಹವ್ಯಾಸಕ್ಕಿಂತ ಕೃಷಿ ನಮ್ಗೆ ಮೊದಲಿಂದನೂ ಭಾಳ ಇಷ್ಟ. ಏನಾದರೂ ಮಾಡಿದ್ರೆ ಇದರಲ್ಲೇ ಒಂದು ಸಾಧನೆ ಮಾಡ್ಬೇಕಂತ ಒಂದು ಆಸೆ ರೀ. ನಮ್ಮ ತಂದೆಯವರು ಕೂಡ ಅವ್ರಿಗೆ ನಮ್ಮನ್ನು ಕಲಿಸ್ಬೇಕಂತ ಭಾಳ ಆಸೆ ಇತ್ತು. ಬಟ್ ಅವರಾದರೂ ಕೃಷಿ ಮಾಡ್ಕೋತ ಬಂದಿದ್ರೆ ನಮಗೂ ಅದರಲ್ಲಿ ಒಲವು ಹೆಚ್ಚು ಜಾಸ್ತಿ ಇತ್ತು ರೀ. ಅಂದರೆ ತಮ್ಮದು ಕೃಷಿ ಕುಟುಂಬ ಅಂತ ಹೇಳ್ಬೋದು. ಹಾಂ ಸರ್. ನಿಮ್ಮ ಹೊಲ ಎಷ್ಟೈತ್ರಿ? ನಮ್ಮ 4 ಎಕರೆ ಜಮೀನ್ ರೀ. ಅದರಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿತೀರಿ? ಈ ಸದ್ಯಕ್ಕೆ ನಾವು ಮುಖ್ಯವಾದ ಬೆಳೆ ಅಂದರೆ ನಮ್ಮದು ಕಬ್ಬು ರೀ. ಅದ್ರ ಜೊತೆಗೆ ಬಾಳೆ ಇದ್ದಾರೆ, ತೆಂಗಿನ ಗಿಡಗಳಿದ್ದಾರೆ, ಆಮೇಲೆ ಮೆಕ್ಕೆಜೋಳ, ಗೋಧಿ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಬೆಳ್ಕೋತಾರೆ. ಮಣಿ ಪೂರ್ತಿ ಕಾಯಿಪಲ್ಲೆ ಬೆಳ್ಕೋತೇವೆ ರೀ. ತಾವು ಸಂಪೂರ್ಣ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ. ಅದನ್ನು ಯಾವ ರೀತಿ ತಾವು ಸಾವಯವ ಪದ್ಧತಿಯನ್ನು ಈ ಬೆಳೆಗಳಲ್ಲಿ ಅಳವಡಿಸ್ಕೊಂಡಿರಿ? ಈ ರಾಸಾಯನಿಕ ಜೊತೆ ಸಾವಯವಕ್ಕೆ ನಾವು ಬರಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ರಾಸಾಯನಿಕ ಮೊದಲಿಂದನೂ ಯೂಸ್ ಮಾಡ್ತಿರಲಿಲ್ಲ. ನಮ್ಮ ತಂದೆಯವ್ರ ಕಾಲದಾಗ ಸಾಕಷ್ಟು ತಿಪ್ಪಿ ಗೊಬ್ಬರದಲ್ಲೇ ಬೆಳೀತಿದ್ರಿ. ಬಟ್ ಮುಂದೆ ರಾಸಾಯನಿಕ ಗೊಬ್ಬರ ಬಂದ ತಕ್ಷಣ ಅದು ಹಾಕೋದ್ರಿಂದ ಇಳುವರಿ ಕುಂಠಿತ ಆಗ್ತಾ ಬಂತ್ರಿ. ಆಮೇಲೆ ಆವಾಗ ನಮ್ಮ ತಂದೆಯವರಿದ್ದಾಗ ಸಾಕಷ್ಟು ದನಗಳು ಇದ್ದವು ರೀ, ಬರ್ತಾ ಬರ್ತಾ ಕಡಿಮೆ ಆಗದವು ರೀ ಮುಂದೆ. ಆಮೇಲೆ ನಾನು ಸ್ವಲ್ಪ ಸಾವಯವ ಕೆಲವೊಂದು ಮ್ಯಾಗ್ಜಿನ್ಗಳಾಗಲಿ ಫಸ್ಟ್ ಟೈಮ್ ರೀ, ಆಕಾಶವಾಣಿ ಒಳಗಾಗಲಿ ಕೇಳೋದ್ರಿಂದ ಆಸಕ್ತಿ ಇಂಟ್ರೆಸ್ಟ್ ಬರ್ತೈತೆ ರೀ. ಈ ಥರ ಹಿಂಗೆ ಜೀವಾಮೃತ ಮಾಡಿ ಈ ಥರ ಮಾಡ್ಯಾರೋ, ಕೆಲವೊಬ್ರು ರೈತರು ಹಿಂಗೆ ಮಾಡ್ಯಾರೋ ತನ್ನೋದ್ರಿಂದ. ಮತ್ತು ಇಷ್ಟೆಲ್ಲ ಬರ್ತಿತ್ತಂದ್ರೆ ಯಾಕೆ ರಾಸಾಯನಿಕ ಇದು ಮಾಡಬೇಕು? ನಾವು ಅದನ್ನು ಯೂಸ್ ಮಾಡ್ಬೇಕಲ್ಲ ಅತ್ಯಕ್ಷಿಂದ ತಯಾರು ಮಾಡ್ಕೋಬೇಕತ್ತು ಒಂದು ಹವ್ಯಾಸ, ಒಂದು ಆಸಕ್ತಿ ಹುಟ್ಟಿ ಅದರಿಂದ ಹೆಚ್ಚು ಒಲವು ತೋರಿಸೋತ. ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ರೀ, ಬರಬರ್ತಾ ಅದು ರಾಸಾಯನಿಕ ಕಡಿಮೆ ಮಾಡಬೇಕು, ಸಾವಯವದಲ್ಲೇ ಹೆಚ್ಚು ನಾವು ಬೆಳೆ ಉತ್ತೇಜಕವಾಗಿ ಆದಷ್ಟು ಅದರಲ್ಲೇ ಇಳುವರಿ ಕಾಣಬೇಕು ಅತ್ಯಕ್ಷಿಂದ ಬೆಳೀತಾ ಬಂದೇವು ರೀ ಸರ. ತಾವು ಸಾವಯವ ಕೃಷಿಯನ್ನು ಮಾಡೋಕೆ ಪ್ರೇರಣೆ ಯಾರು ಅಂತ ಕೇಳ್ಬೋದಾ? ಸಾವಯವ ಕೃಷಿಗೆ ನಾವು ಬರ್ಬೇಕಾದ್ರೆ ಮುಖ್ಯ ಕಾರಣ ರೀ, ನಮ್ಗೆ ಹೆಚ್ಚು ಒಲವು ಇದ್ದುದರಿಂದ ನಮ್ಮಲ್ಲಿ ಗುರುದೇವ ಆಶ್ರಮ ಅಂತಿದೆ, ಶಿವಯೋಗೇಶ್ವರಪ್ಪಗಳಿದ್ದಾರೆ, ಅವರೇ ನಮಗೆ ಮುಖ್ಯವಾದ ಆಸರ ರೀ. ಯಾಕಂದ್ರೆ ಅವರಿಂದನೇ ನಾವು ಇದರಲ್ಲಿ ಹೆಚ್ಚು ಆಸಕ್ತಿ ತೋರಿದ್ರಿ. ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ತಾವು ಸಾವಯವ ಕೃಷಿಯತ್ತ ಒಲವನ್ನು ತೋರಿಸಿದ್ರಿ ಅಂತ ಹೇಳ್ಬೋದು. ಹೌದ್ರಿ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಆಶ್ರಮ ನಮ್ಮಲ್ಲಿ ಆದ ಕೂಡಲೇ ಅವರು ಸಾಕಷ್ಟು ನಮ್ಗೆ ಪ್ರಗತಿಪರ ರೈತರು, ಸಾವಯವ ನೈಸರ್ಗಿಕ ಕೃಷಿಕರ ರೈತರನ್ನ ಕರೆಸಿದ್ದು. ಮತ್ತು ಇದ್ರ ಬಗ್ಗೆ ಹಿಂಗೆ ನಮ್ಮಲ್ಲಿ ಎಲ್ಲ ಕಡೆ ಸಾವಯವ ಕೃಷಿಕರು ಸಾವಯವದಲ್ಲೇ ಬೆಳಿಬೇಕು, ಒಂದು ವಿಷಮುಕ್ತ ಆಹಾರ ಬೆಳಿಬೇಕು ಅತ್ಯಕ್ಷಿಂದ ಅವ್ರ ಆಸೆ ಭಾಳ ಅದ ರೀ. ನಮ್ಮ ಗುರುಗಳ ಆಸೆ ಏನಪ್ಪ ಅಂತಂದ್ರೆ ಈ ರಾಸಾಯನಿಕ ಬಿಟ್ಟು ಎಲ್ಲರೂ ಎಲ್ಲ ರೈತರು ಸಾವಯವದಲ್ಲೇ ಬೆಳೆದು ಉತ್ತಮ ಆಹಾರ ಸೇವನೆ ಮಾಡಬೇಕು, ಉತ್ತಮ ಆರೋಗ್ಯದಿಂದ ಇರಬೇಕು ಅನ್ನೋದು ಅವ್ರ ಆಸೆ ರೀ. ಅವರೇ ನಮಗೆ ಪ್ರೇರಣೆ ರೀ, ಅವ್ರದ್ದು ಮಾರ್ಗದರ್ಶನದಾಗ ನಾವು ಈ ನೈಸರ್ಗಿಕ ಕೃಷಿಗೆ ಬಂದಿದ್ರಿ ಸರ್. ಸಾವಯವ ಕೃಷಿಗೆ ತಾವು ಗುರುದೇವ ಆಶ್ರಮದ ಶಿವಯೋಗೇಶ್ವರ ಸ್ವಾಮಿಗಳು ತಮಗೆ ಈ ಮಾರ್ಗದರ್ಶನ ನೀಡಿದ್ದು ಕೇಳ್ಪಟ್ವಿ. ಅದು ಯಾವ ರೀತಿ ಅಂತ ತಾವು ಹೇಳ್ಬೋದ? ನಮ್ಮ ಅಪ್ಪಗಳ್ರಿ ಅವಾಗ ಫಸ್ಟಿಗೆ ಮಾಡ್ಬೇಕಾದ್ರೆ ಎಲ್ಲ ರೈತರಿಗೆ ಒಂದು ಸ್ವಲ್ಪ ಮನವರಿಕೆ ಇರೋಂಗಿಲ್ಲ, ಬರ್ತೈತಿ ಎಲ್ಲೋ ಒಂದು ಅಂಜಿಕೆ ಇರ್ತೈತಲ್ರಿ. ಅದ್ರ ಸಂಬಂಧ ಆಗಿನ ಟೈಮ್ದಾಗ ಏನೈತ್ರಿ, ನಮ್ದು ಗುರುದೇವ ಆಶ್ರಮದ ಒಂದು ಜಮೀನಿನಲ್ಲೇ ತರಕಾರಿ ಬೆಳೆದೇವು ರೀ. ಅಲ್ಲಿ ಕಬ್ಬಿನ ಕೃಷಿ ಸುಕೊಟ್ಟ ನೈಸರ್ಗಿಕವಾಗಿ ರೀ, ಯಾವುದೇ ಏನೂ ಇಲ್ಲದ ಒಂದು ಜೀವಾಮೃತ ಉಪಯೋಗಿಸಿರಿ. ಜೀವಾಮೃತ ಅಂದರೆ ಏನು ನೋಡ್ರಿ, ಆಕಳದ ಒಂದು ಬುಟ್ಟು ಸೆಗಿನ್ರಿ, ಆಮೇಲೆ ಒಂದು 10 ಲೀಟ್ರ್ ಗೋಮೂತ್ರ ರೀ, ಆಮೇಲೆ 2 ಕೆಜಿ ಬೆಲ್ಲ ರೀ, 2 ಕಿಲೋ ಹಿಟ್ಟು ರೀ, ಅಲ್ಲೇ ಬದುನೇನು ಒಂದು ಬಗಸಿ ಮಾಡಿರಿ. ಈ ಥರ ಹಾಕಿ ಒಂದು ಬ್ಯಾರಲ್ದಾಗ ನೆಳ್ಳಾಗ ಹಾಕಿ ಒಂದು ಅದಕ್ಕೊಂದು ಗೋಣಿ ಚೀಲ ಹಚ್ಚಿ ಬೆಳಗ್ಗೆ ಸಾಯಂಕಾಲ ತಿರುಗಾಡಿ ಇಡೋದು ರೀ ಅದನ್ನು. ಅದು 3 ದಿನದಲ್ಲಿ ರೆಡಿ ಹಾಕತ್ರಿ. 3 ದಿನದಲ್ಲಿ ರೆಡಿ ಆಯ್ತಂದ್ರೆ 5-7 ದಿನದ ಒಳಗಡೆ ಯೂಸ್ ಮಾಡ್ಬೋದು. ಒಂದು ನಲ್ಲಿ ಕುಂಡ್ರಿಸಿ ನೀರು ಬಿಡಾಗ ಅದ್ರ ಮುಖಾಂತರ ಬಿಡ್ತಿದ್ದೇವೆ ರೀ. ಆಮೇಲೆ ಫಿಲ್ಟ್ರ್ ಸೋಚಿಸಿಂದ ಡ್ರಿಪ್ ಇತ್ತು ಕಬ್ಬಿಗೆ, ಅದರಲ್ಲಿ ಒತ್ತಿಸ್ತಿದ್ದೆ ರೀ. ಅದು ಏನಿಲ್ಲ ಅಂದರೂ ಸರಿ ಸುಮಾರು 60 ಟನ್ ಬರೀ ಜೀವಾಮೃತ ಮ್ಯಾಗ ಬೆಳಗ್ತಿರಿ ಆಶ್ರಮ ಹೊಲ ರೀ. ನಮ್ಮದು ಕಾಕಣಿಕೆ ಗ್ರಾಮದಲ್ಲಿ ಗುರುದೇವ ಆಶ್ರಮದಲ್ಲಿ 60 ಟನ್ ಬೆಳೆದ್ರೆ ಅದು ನೈಸರ್ಗಿಕವಾಗಿ ಬೆಳೆದಂಥ ಕಬ್ಬಂತ ಅದರಿಂದ ಬೆಲ್ಲನೂ ತಯಾರು ಮಾಡಿತ್ರಿ. ಆಮೇಲೆ ತರಕಾರಿ ಬೆಳೀತಿರಿ, ತರಕಾರಿಯಲ್ಲಿ ಯಶಸ್ಸು ಕಣ್ರಿ. ಹಿಂಗಾಗಿ ನಮ್ಗೆ ಇಲ್ಲಿ ಬೆಳೆದೈತೆ ಅಂದ್ರೆ ನಮ್ಮ ಹೊಲಾಗ ಯಾಕೆ ಬೆಳಿಬಾರ್ದು, ಅಪ್ಪುಗಳು ಇಷ್ಟೆಲ್ಲ ಬೆಳೆದು ತೋರಿಸ್ಯಾರ ಅದಕ್ಕೆ ನಮ್ಮಲ್ಲಿ ಯಾಕೆ ಬೆಳಿಬಾರ್ದು ಒಂದು ಪ್ರೇರಣೆಯಾಗಿ ನಾವು ಕೂಡ ಒಂದು 2 ಎಕರೆ ಜಮೀನು ಪೂರ್ಣ ನೈಸರ್ಗಿಕವಾಗಿ ಜೀವಾಮೃತ ಒಂದು WDC ಅಂತ ಬರ್ತೈತೆ ರೀ, ವೇಸ್ಟ್ ಡಿ ಕಾಂಪೋಸರ್. ಅದೊಂದು ಕಾಂಪೋಸ್ಟ್ ಕಲ್ಚರ್ ರೀ. ಏನೋ ಹೊಲಗಳಲ್ಲಿ ಇರ್ತಕ್ಕಂಥ ವೇಸ್ಟ್ ಪದಾರ್ಥಗಳನ್ನ ಡಿಕಾಂಪೋಸ್ ಮಾಡೋದ್ರಿ. ಅಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಮರು ಬಳಕೆ ಮಾಡಿ ತಾವು ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರಿ ಅಂತ ಹೇಳ್ತಾ ಇದ್ರಿ. ಅದು ಬಳಸಿ ಜೀವಾಮೃತ WDC ಮುಂದೆ ಕಣ್ಣೇರಿ ಅಪ್ಪಗಳ್ದು ಒಂದು ಗೋಕುಪ್ಪ ಅಂತ ಒಂದು ಪರಿಚಯ ಆಯ್ತು ರೀ. ಅವು ಮೂರನ್ನು ಯೂಸ್ ಮಾಡಿಕೊಂಡು 2 ಎಕರೆ ನೈಸರ್ಗಿಕವಾಗಿ ಕಬ್ಬು ಬೆಳೆದ್ರೆ ರಾಸಾಯನಿಕವಾಗಿ ಏನು 40 ಟನ್ ಇಳುವರಿ ಕೊಡ್ತಿತ್ತು, ನಮ್ಮದು 40-45 ಟನ್ ಎಲ್ಲರೂ 3 ವರ್ಷ ಬೆಳೆದ್ರೆ 4 ವರ್ಷ ತನಕನೂ ಅದು ಇಳುವರಿ ಸೇಮ್ ಕೊಡ್ತಾ ಹೋಯ್ತು ರೀ ಸರ್. ಅಂದರೆ ಗುರುದೇವ ಆಶ್ರಮದ ಗುರುಗಳು ತಾವೇ ಸ್ವತಃ ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆದು ತಮಗೆ ಮಾದರಿ ಆದ್ರಿ ಅಂತ ತಾವು ಹೇಳ್ತಾ ಇದ್ರಿ. ಕಬ್ಬು ಅಷ್ಟೇ ಅಲ್ಲ ಸರ್, ತರಕಾರಿ ರೀ, ಕಬ್ಬು ಎಲ್ಲ ಥರದೂ ಅಲ್ಲಿ, ತೊಗರಿ ಆಯ್ತು, ಗೋಧಿ, ಪ್ರತಿಯೊಂದು ಅಲ್ಲಿ ಮಾಡಿ ನೋಡಿ ಅಲ್ಲಿಂದ ರೈತರಿಗೆ ಪ್ರೇರಣೆ ಆಗಿದ್ರಿ. ಅದು ಅಲ್ಲಿ ರಿಸಲ್ಟ್ ಅಲ್ಲಿ ಬಂದಿದೆ ಅಂದ್ಬಳಕ್ ನಮ್ಮಲ್ಲಿ ಯಾಕೆ ಬರಬಾರ್ದು ಅಂದು ಉದ್ದೇಶದಿಂದ ನಾನು ಮಾಡ್ತಾ ಹಾಕ ಒಂದೊಂದು ಪ್ರಯೋಗ ಮಾಡ್ತಾ ನನ್ನ ಹೊಲದಲ್ಲಿ ಪ್ರಯೋಗ ಮಾಡ್ಕೋತ ಎಲ್ಲ ಬೇರೆ ಬೇರೆ ಹೊಸ ಏನಾದರೂ ಯೂಟ್ಯೂಬ್ನಲ್ಲಿ ಆಗಲಿ ಬೇಡ ಕಣ್ಣೇರಿ ಅಜ್ಜಾರು ಹೇಳ್ತಿರ್ತಾರೆ ಈಗ ಕೆಲವೊಂದು ಮೊಬೈಲ್ನಲ್ಲಿ ಅವ್ರ ಪ್ರಕಾರ ಆಗಲಿ ಅವರು ಕೆಲವೊಂದು ಐಟಮ್ ಮಾಡ್ಕೋತ ನಮ್ಮಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಹೊಂಟೇವ್ರಿ ಸರ್. ಅಂದರೆ ಗುರುಗಳು ತಾವು ಸ್ವತಃ ಬೆಳೆದು ತಮಗೆ ಪ್ರಯೋಗವನ್ನು ಮಾಡಿ ತೋರಿಸಿದ್ರು ಅಂತ ಹೇಳ್ತಾ ಇದ್ರಿ. ಹಾಂ ಸರ್, ಕರೆಕ್ಟ್. ತುಂಬ ಸಂತೋಷ ಕಲ್ಮೇಶ್ ಅವರೇ. ಅದೇ ರೀತಿ ಈಗ ನಾವು ಬರುವಾಗ ನಿಮ್ಮ ದನಗಳ ಶೆಡ್ಡ ಅದರ ಪಕ್ಕದಲ್ಲಿ ಒಂದು ಗಿಡದ ಕೆಳಗಡೆ ಒಂದು 3-4 ಬ್ಯಾರಲ್ಗಳನ್ನು ಇಟ್ಟಿದ್ರಿ, ಅದನ್ನು ಏನಂತ ಕೇಳ್ಬೋದಾ? ಅವು ಒಂದು ಜೀವಾಮೃತದಿದ್ದಾರೆ ಸರ್. ಈಗೇನು ಕಬ್ಬ ಈಗ ಇಲ್ಲಿ ಈರುಳ್ಳಿ ಹಾಕ್ಯಾವ್ರಿ, ಬೆಳ್ಳುಳ್ಳಿ ಹಾಕ್ಯಾವ್ರಿ, ಆಮೇಲೆ ತರಕಾರಿ ಇದಾರೆ, ಇವಕ್ಕೆಲ್ಲ ಬಿಡ್ಲಾಕ ಜೀವಾಮೃತ ರೀ. ಆಮೇಲೆ ಇದು ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಕೆಲವೊಂದು ಜೀವಾಣುಗಳ ಇದು ಅದಾವ್ರಿ, ಕಲ್ಚರ್ ಅದಾವ್ರಿ, NPK ಅದ್ರಿ, ಆಮೇಲೆ OWDC ಅದಾರಿ, ಆಮೇಲೆ ಟ್ರೈಕೋಡರ್ಮ ಅದಾರಿ. ಅವೆಲ್ಲನೂ ಏನೈತಿ, ಒಂದು ಬ್ಯಾರಲ್ ಹಾಕೋದ್ರಿ, 2 kg ಬೆಲ್ಲ ಹಾಕಿ ಅವಕ್ಕೆ ಕೆಲವೊಂದು ಪ್ರೊಸೆಸ್ ಅದಾರಿ. ಆ ಥರ ಮಾಡೋದ್ರಿಂದ ಅವು ಕೆಲವೊಂದು ಜೀವಾಮೃತ 3 ದಿನದಲ್ಲಿ ತಯಾರ, WDC 1 ವಾರ ತೊಗೋತತ್ರಿ. ಆಮೇಲೆ ಇನ್ನೊಂದು ಟ್ರೈಕೋಡರ್ಮ 10-12 ದಿನಕ್ಕೆ ಬರ್ತೈತ್ರಿ. 2 kg ಬೆಲ್ಲ ಹಾಕಿ 1 ವಾರ ತಿರುವಾಡಿಟ್ಟು ಆ ಬೆಳೆಗಳಿಗೆ ಬಿಡೋದ್ರಿಂದ ಯಾವುದೇ ಪೋಷಕಾಂಶಗಳ ಕೊರತೆ ಆಗಲ್ಲರಿ, ಬೆಳೆ ಚೆನ್ನಾಗಿ ಬರುತ್ತೆ ರೀ. ಅದನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ ಅಂತ ನಮ್ಮ ರೈತರಿಗೆ ಹೇಳ್ಬೋದಾ? ಜೀವಾಮೃತ ನೋಡಿ ಆಗಲೇ ಹೇಳಿದಂಗೆ ಒಂದು ಬುಟ್ಟಿ ಸಗಣಿ ರೀ, ಒಂದು ಬುಟ್ಟಿ ಸಗಣಿ ಸುಮ್ಮನೆ ಒಂದು 10 kg ಅಂತ ತಿಳ್ಕೊಳ್ಳಿ, ಒಂದು ಬುಟ್ಟಿ. ಆಮೇಲೆ ಅದಕ್ಕೆ 2 kg ಬೆಲ್ಲ ಒಂದು ಬ್ಯಾರಲ್ಗೆ ಹಾಕೋದ್ರಿ. 2 kg ಬೆಲ್ಲ, 2 kg ಹಿಟ್ಟು, ದ್ವಿದಳ ಧಾನ್ಯ ಹಿಟ್ಟು ಹಾಕ್ಬೇಕ್ರಿ. ದ್ವಿದಳ ಧಾನ್ಯ ಹಿಟ್ಟು ಯಾವುದಾದ್ರೂ ಸರಿ ರೀ, ಕಡ್ಲೆ ಹಿಟ್ಟಾಗಲಿ, ಹುರುಳಿ ಹಿಟ್ಟು, ತೊಗರಿ ಹಿಟ್ಟು, ನಾವು ಚಲೋ ಧಾನ್ಯದ ಹಾಕ್ಬೇಕತ್ತೇನಿಲ್ಲ ರೀ. ಸುಮಾರು ವೇಸ್ಟ್ ಆಗತ್ತಕ್ಕಂಥದ್ದು ಬೀಸಿ ಹಿಟ್ಟು ಹಾಕಿದರೂ ಪರವಾಗಿಲ್ಲ ರೀ. ಬದುವಿನ ಮಣ್ಣು ಒಂದು ಬಗೆಸಿ ರೀ, ಅದರದೇ ಒಂದು ಆಕಳ ಮೂತ್ರ ಗೋಮೂತ್ರ ಬೇಕ್ರಿ, ಅದು ಒಂದು 10 ಲೀಟ್ರ್ ಹಾಕಿಸಿಂದ 3 ದಿವಸ ತಿರುವಾಡಿ ಇಡ್ಬೇಕ್ರಿ. ತಿರುವಾಡಿ ಪೂರ್ಣದ್ದು 200 ಲೀಟ್ರ್ ಎಲ್ಲ ನೀರು ತುಂಬಿಸಿ ತಿರುವಾಡಿ ಇಟ್ಟು ಅದನ್ನು ಬೆಳಿಗ್ಗೆ ನಲ್ಲಿ ಮುಖಾಂತರ ಬಿಟ್ಟು ಬಿಡೋದ್ರಿ ಸರ್. ಅದನ್ನು ನೆರಳಿನಲ್ಲಿ ಇಡಬೇಕಂತ ಏನಾದ್ರೂ ನೆರಳಿನಲ್ಲಿ ಇಡಬೇಕು. ಆಮೇಲೆ ಅದರ ಮೇಲೆ ಯಾವುದೇ ಒಂದು ಹೊರಗಿನ ಕೀಟಗಳು ಇದು ಆಗಲಾರ್ದಂಗೆ ಒಂದು ಗೋಣಿ ಚೀಲ ಅಥವಾ ಒಂದು ಅರಿ ಬಟ್ಟೆ ಕಟ್ಟಿ ಇಡಬೇಕ್ರಿ ಸರ್. ಅದೇ ರೀತಿ WDC ಅಂತ ಬರುತ್ತೆ, ವೇಸ್ಟ್ ಡಿಕಂಪೋಸರ್, ಅದು ಒಂದು ಕಲ್ಚರ್ ರೀ. ಅದು 30 ರೂಪಾಯಿ ರೀ ಸರ್, ಬರೀ ಒನ್ ಟೈಮ್ ತೊಗೊಂಡ್ರೆ ರೀ 30 ರೂಪಾಯಿ, ಅಥವಾ OWDC ಅಂತ ಬಂದಿದೆ ಇವಾಗ, ಅಂದರೆ ಅಪ್ಡೇಟ್ ಆಗಿದೆ, ಅದು 300 ರೂಪಾಯಿ ಬೀಳುತ್ತೆ. ಇದು KVK ಸಿಗುತ್ತೆ, KVK ಅಂತ ತರಿಸಿದ್ದೆ ರೀ. ಅದು ಹೆಂಗಪ್ಪ ಅಂದ್ರೆ ಈ OWDC ಒಂದು ಕಲ್ಚರ್ 200 ಲೀಟ್ರ್ ಬ್ಯಾರಲ್ ಒಳಗೆ ಹಾಕೋದ್ರಿ, 200 ಲೀಟ್ರ್ ನೀರು, ಒಂದು ಅರ್ಧಾಗೇನು ಕೆಳಗಡೆ ಇರುವಂಗೆ ನೀರು ಹಾಕೊಳ್ಳೋದ್ರಿ, 180 ಲೀಟ್ರ್ ಅದು ಹಾಕೊಳ್ಳೋದ್ರಿ. ಅದಕ್ಕೆ 2 kg ಬೆಲ್ಲ, 1 ವಾರ ತಿರುವಾಡಿ ಇಟ್ಕಿಸಿಂದ ಅದು 1 ವಾರ ಆದ ತಕ್ಷಣ OWDC ಒಂದು 40 ಗ್ರಾಮ್ ಕಲ್ಚರ್ದು 200 ಲೀಟ್ರ್ ರೆಡಿ ಆಗುತ್ತೆ ಸರ್. ಅದರಲ್ಲಿ 1 ವಾರ ಆದ ತಕ್ಷಣ ನಾವು 20 ಲೀಟ್ರ್ ಹೆಪ್ಪಿಗಾಗಿ, ಈಗ ಮೊಸರು ಹೆಂಗೆ ಹೆಪ್ಪಿಗೆ ಇಟ್ಕೊಂಡಿರ್ತೇವೆ ಹಂಗೆ ಒಂದು 20 ಲೀಟ್ರ್ ಮಾತ್ರ ತಳದಲ್ಲಿ ಉಳಿಸ್ಕೊಂಡು ಉಳಿದೆಲ್ಲ ಬೆಳಿಗ್ಗೆ ಬಿಟ್ಟು ಬಿಡೋದ್ರಿ. ಆ 20 ಲೀಟ್ರ್ಗೆ ಮತ್ತೆ 200 ಲೀಟ್ರ್ ನೀರು ತುಂಬಿಸ್ಕೊಂಡು 2 kg ಬೆಲ್ಲ ಹಾಕೋಣ, ಹೀಗೆ ಪ್ರೊಸೆಸ್ ಮುಂದುವರಿತಾ ಹೋಗುತ್ತೆ ಸರ್. ಅದನ್ನು ನಾವು ಎಷ್ಟು ವರ್ಷ ಆದರೂ ನಾವು ಬಿಡ್ತಾ ಹೋಗ್ಬೋದು ರೀ. ಅದೇ ರೀತಿ OWDC ಆದ ತಕ್ಷಣ NPK ಅಂತ ಒಂದು ಕಿಶನ್ ಚಂದ್ರ ಅವ್ರದ್ದು ಕಲ್ಚರ್ ಇದೆ ರೀ, ಹಿಂಗೆ ಸಾಕಷ್ಟು ಅದಾವೆ ರೀ. ಅವಕ್ಕೂ ಕೂಡ ಬರೀ 2 kg ಬೆಲ್ಲ, ಅದು NPK ಕಲ್ಚರ್ ಹಾಕಿ 200 ಲೀಟ್ರ್ ನೀರು ತುಂಬಿಸಿ ನೆರಳಲ್ಲಿ ಒಂದು ಬಟ್ಟೆ ಕಟ್ಟಿ ಬೆಳಿಗ್ಗೆ ಸಾಯಂಕಾಲ ತಿರುಗುತ್ತಾ 3 ದಿವಸ ಇಡೋದು ರೀ. ಅದು 3 ದಿನದಿಂದ 5 ದಿನ 1 ವಾರ ಇಟ್ಟು ಆಮೇಲೆ ಅದು ಬೆಳಿಗ್ಗೆ ಬಿಡ್ಬೋದು ರೀ. ಅದರಿಂದ NPK ಅಂದರೆ ಸಾರಜನಕ ರಂಜಕ DAP ಏನು ಅಂಗಡಿಗಳಲ್ಲಿ ಏನು ತಂದು ಕೊಡ್ತೇವೆ ಬೆಳಿಗ್ಗೆ, ಅದು ಆ ಜೀವನ ಒದಗಿಸ್ತದೆ ರೀ. ಆಮೇಲೆ ಇತ್ತಿತ್ತಲಾಗಿ ನಮ್ಗೆ ನಮ್ಮ ತಂದೆಯವ್ರ ಕಾಲಕ್ಕಿಂತ ಈಗ ದನಗಳು ಕಡಿಮೆ ರೀ ನಮ್ಮ, ಯಾಕಂದ್ರೆ ತಿಪ್ಪಿ ಗೊಬ್ಬರ ಇಲ್ಲದೆ ಯಾವುದು ಬೆಳೆ ಬರಲ್ರಿ. ಹೌದಲ್ರಿ, ಈ ತಿಪ್ಪಿ ಗೊಬ್ಬರಕ್ಕೆ ನಾವು ಏನು ಮಾಡೇವು ಅಂದ್ರೆ ರೀ, ಈಗ ಇರುವ ನಮ್ಮ 4 ದನ ಅದಾವ್ರಿ, ಒಂದು 2 ಎಮ್ಮಿ, 1 ಆಕಳು ಮನಕ್ರಿ, ಕರುಗಳು, ಈ ಥರ ಒಂದು 4 ದನ ಇರೋದ್ರಿಂದ ಕಬ್ಬು ಮತ್ತು ಈ ಜಮೀನಕ್ಕೆ ಗೊಬ್ಬರ ಸಾಲಾರ್ಕ ಏನು ಮಾಡ್ಯಾವ್ರಿ, ಆ ನೆರಳಲ್ಲಿ ನೀವು ನೋಡಿದ್ರಲ್ಲ ಸಗಣಿಯನ್ನು ಮಾತ್ರ ಸಪ್ರೇಟ್ ಹೋಗೋದು. ಈಗ ಕೆಲವೊಬ್ರು ಹೇಳ್ತಿದ್ದಾರೆ ಯೂಟ್ಯೂಬ್ನಲ್ಲಿ, ಎರೆಹುಳದ ಗೊಬ್ಬರ ತಯಾರು ಮಾಡಿದ್ರಿಂದ 16 ಪೋಷಕಾಂಶಗಳು ಬೆಳಿಗ್ಗೆ ಒದಗ್ತಾವ ಅಂತ ಹೇಳ್ತಿದ್ರಿ. 16 ಪೋಷಕಾಂಶಗಳು ಅಂದ್ರೆ ತಿಪ್ಪಿ ಗೊಬ್ಬರ ಸಾಕಷ್ಟು ಸಿಗಂಗಿಲ್ರಿ. ವರ್ಮಿ ಇದು ಮಾಡ್ಕೋಬೇಕಾದ್ರೆ ಎರೆಹುಳ 500-600 ರೂಪಾಯಿ ಕೆಜಿ ಹೇಳಿದ್ರಿ. ನಾವು ಪಿಟ್ನಳ್ಳಿ ಫಾರ್ಮಿಗೆ ಕೇಳಿಲ್ಲ, ಕೆಲವೊಬ್ಬರು ರೈತರಿಗೆ ಕೇಳ್ರಿ, 500 ರೂಪಾಯಿ ಕೆಜಿ ಕೊಡ್ತಾರಕ್ಕಿಂತ ಮಳೆಗಾಲದಲ್ಲಿ ನಮ್ಮಲ್ಲೇ ದೇಶಿ ಎರೆಹುಳಗಳು ಹುಡ್ತಾವ್ರಿ. ಅವಕ್ಕೆ ಉಳಿಬೇಕಾದ್ರೆ ಅವಕ್ಕೆ ತಂಪು ಬೇಕ್ರಿ, ಹಸಿ ಪುರಟ ಇರ್ಬೇಕ್ರಿ. ಬಿಸಿಲು ಬಂದ ತಕ್ಷಣ ಅವು ನೆಲದಲ್ಲಿ ಸೇರ್ಕೋತಾವ, ಕೆಲವೊಂದು ಸತ್ತು ಹೋಗ್ಬಿಡ್ತಾವ್ರಿ. ಅದಕ್ಕೆ ನಾ ಏನು ವಿಚಾರ ಮಾಡಿದೆ ರೀ, ನಂದು ಸ್ವಂತ ಈಗ ಒಂದು ಯೂಟ್ಯೂಬ್ನಲ್ಲಿ ವೆಂಕಟೇಶ್ ಸರ್ ಅಂತ ಒಂದು ಸ್ಪಿಂಕ್ಲರ್ ಥರ ಒಂದು ಕಾರಂಜಿ ಇದು ಮಾಡಿದ್ದೆ ರೀ, ಅದು ನಿಮ್ಗೆ ನಮ್ಗೆ ತೋರಿಸ್ತೀನಿ, ಅದು ನೋಡ್ಬೋದು ನೀವು. ಲೈಟ್ ಮುಂದೆ ಗೊತ್ತಾಕಿತ್ತು, ಅದು ತಿಪ್ಪಿಗೆ ಅಳವಡಿಸಿಬಿಟ್ಟೆ ರೀ ಸ್ಪಿಂಕ್ಲರ್ ಥರ. ಅದು ತಿಪ್ಪಿಗೆ ಅಲ್ಲಿ ಎರಿಹುಳ ಸ್ವಲ್ಪ ಬಿಟ್ಕಿಸಿಂದ ಸಗಣಿಯಲ್ಲಿ ನೀರು ಹೊಡಿತಾ ತಂಪಾದ ಕೂಡಲೇ ಒಂದು ಸ್ವಲ್ಪ ಬಿಟ್ಟಿದ್ದು, ಈಗ ಸಾಕಷ್ಟು ಎರಿಹುಳ ಹೋಗ್ತೇವ್ರಿ. ವಾರ ವಾರ ಮ್ಯಾಗ ನಾಕ್ಬಿಟ್ಟು ಹಿಕ್ಕಿ ಹಾಕ್ತಾ ಎರಿಹುಳ ಗೊಬ್ಬರ ಅದನ್ನ ಸಾಲಲ್ಲಿ ಮಾತ್ರ ಹೋಗಿತ್ತಾ ಇವ್ರಿ, ನೀರಾಗಿ ಯೂಸ್ ಮಾಡ್ಕೋತ ಹೋಗ್ತೇವ್ರಿ. ಅದು ಅಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಕೊಂಡತರೋಕ್ಕಿಂತ ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ತಾವೇ ಈ ತ್ಯಾಜ್ಯ ವಸ್ತುಗಳನ್ನು ಬಳಸಿ ಕಸದಿಂದ ರಸ ಯಾವ ರೀತಿ ಹೇಳ್ತೀವಿ, ಅದೇ ರೀತಿ ತಾವು ಎಲ್ಲ ಗೊಬ್ಬರಗಳನ್ನು ನಾವೇ ತಯಾರು ಮಾಡ್ಕೊಂಡು ನಮ್ಮ ಬೆಳೆಗಳಿಗೆ ಉಪಯೋಗಿಸಬೇಕಂತ ತಾವು ಹೇಳ್ತಾ ಇದ್ರಿ. ಹಾಂ ಸರ್, ಯಾಕಂದ್ರೆ ಈಗ ನೋಡ್ರಿ ರಾಸಾಯನಿಕ ಗೊಬ್ಬರ ಸಿಕ್ಕಾಪಟ್ಟಿ ತುಟ್ಟಾಗ್ಯದ್ರಿ. ಮೊದಲ 1800 1200 ಇರ್ದು ಈಗ 2000 3000 ಏರ್ತಾ ಹೊಂಟೈತ್ರಿ. ಅದಕ್ಕೆ ನಾವು ಆದಷ್ಟು ಅದನ್ನ ರಾಸಾಯನಿಕ ಗೊಬ್ಬರ ತಳಗೊಬ್ಬರ ಸ್ವಲ್ಪ ಪ್ರಮಾಣದಾಗ ಕೊಟ್ಟರು. ಅದು ಹೆಂಗೆ ಕೊಡ್ಬೇಕಂದ್ರೆ ಈ ರಾಸಾಯನಿಕ ನೇರವಾಗಿ ಕೊಡೋದ್ರಿಂದ ಈಗ ಹೆಂಗೆ ನಾವು ಗುಳಿಗೆ ನೇರವಾಗಿ ನಾವು ಹಂಗೆ ಕಾಲಿಟ್ಲೆ ತೊಗೊಂಡೇವು ಅಂದ್ರೆ ಮನುಷ್ಯನ ಶರೀರಕ್ಕೆ ಕಿಡ್ನಿಗೆ ಪೆಟ್ಟು ಕೊಡ್ತದ್ರಿ. ಅದೇ ರೀತಿ ರಾಸಾಯನಿಕ ಕೊಟ್ಟೆವು ಅಂದ್ರೆ ಅಲ್ಲಿ ಜೀವಾಣುಗಳಿಗೆ ಮತ್ತು ಬೆಳೆಗಳಿಗೆ ಭೂಮಿಗೆ ಪೆಟ್ಟು ಕೊಡ್ತದ್ರಿ. ಅದಕ್ಕೆ ಏನು ಮಾಡಿದ್ರಿ ಅದನ್ನ ಈಗ ನಾ ಅಲ್ಲಿ ನಿಮ್ಗೆ ತೋರಿಸಿನ್ರಲ್ಲ ಎರಿಹುಳದ ಗೊಬ್ಬರ, ಆ ಥರ ಗೊಬ್ಬರ ತಯಾರು ಮಾಡ್ಕೋದ್ರಿ. ಅದನ್ನು ಆ ಎರಿಹುಳ ಹಿಕ್ಕಿ ತಗೊಂಡು ಈ ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣ ನಾವು ಬಳಸೋರು ಇದ್ದೇವು ಅಂದ್ರೆ ಅದು ತಳಗೊಬ್ಬರ ಹಾಕಾಗ ಆ ಗೊಬ್ಬರಗಳ ಅದ್ರ ಜೊತೆ ಮಿಕ್ಸ್ ಮಾಡಿ ಕಲಸಿ ನೆರಳಲ್ಲಿ ಒಂದು ಗೋಮೂತ್ರ ಸಿಂಪಡಣೆ ಮಾಡಿ ಒಂದು 8 ದಿನ ಇಡೋದ್ರಿ. ಇಡೋದ್ರಿಂದ ಅದು ಆರ್ಗ್ಯಾನಿಕ್ ಕೋಟಿಂಗ್ ಅತ್ತಾರಿ, ಅಂದ್ರೆ ಸಾವಯವ ಕೋಟಿಂಗ್ ರೀ. ಅದು ಸ್ಲೋ ಹಂಗೆ ಅಂದ್ರೆ ಸಾವಕಾಶವಾಗಿ ಬೆಳೆಗಳಿಗೆ ಸಿಗ್ತಾ ಹೋಗ್ಕತ್ರಿ. ಒಮ್ಮಿನೊಮ್ಮಲೆ ಸಡನ್ ಆಗಿ ರಿಯಾಕ್ಷನ್ ತಗೊಳಕ್ಕಿಂತ ಬೆಳಿಗ್ಗೆ ಸಾವಕಾಶವಾಗಿ ಆರ್ಗ್ಯಾನಿಕ್ ಸಿಗ್ತಾ ಹೋಗ್ಕತ್ರಿ. ಅದು ಆ ಥರ ಮಾಡ್ಕೊಂಡು ಉಪಯೋಗ ಮಾಡೋದ್ರಿಂದ ರೈತರಿಗೆ ಒಂದು ಅನುಕೂಲ ಐತ್ರಿ, ಬೆಳೆಗಳು ಇನ್ನೂ ಇಳುವರಿ ಚಲೋ ಕೊಡ್ತಾವ್ರಿ. ಅದೇ ರೀತಿ ತಮ್ಮ ಮುಖ್ಯವಾದ ಬೆಳೆ ಯಾವುದು? ಮುಖ್ಯವಾದ ಬೆಳೆ ಅಂದ್ರೆ ಈ ಸದ್ಯಕ್ಕೆ ನಮ್ಮ ಕಬ್ಬರಿ. ಯಾಕಂತಂದ್ರೆ ಮೊದಲ ಚಿಲ್ಲರ್ ಬೆಳೆ ಸಾಕಷ್ಟು ಮಾಡ್ತಿದ್ದೇವ್ರಿ, ಈರುಳ್ಳಿ ಗೊಂಜಾಳ ಇತ್ತು, ಗೋಧಿ ಇತ್ತು, ಕಬ್ಬು ಅಲ್ಪ ಪ್ರಮಾಣ 1/2 ಎಕರೆ ಮಾತ್ರ ಇರ್ತಿತ್ರಿ. ಇವಾಗ ಏನದರಿ ಮುಖ್ಯವಾದ ಬೆಳೆ ಕಬ್ಬಣಿ ಮಾಡ್ಕೊಂಡೇವ್ರಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ನೀರು ಹತ್ತಾಕತ್ತವ್ರಿ ಜಮೀನು, ನೀರು ಹತ್ತು ನೆಲಕ್ಕೆ ಚಿಲ್ಲರ್ ಬೆಳೆ ಮಳೆಗಾಲ ಮೆಕ್ಕೆಜೋಳದು ಎಲ್ಲ ಫೇಲ್ ಆಗತ್ತವ್ರಿ. ಹಿಂಗಾಗಿ ಈಗ ಕಬ್ಬಿನ ಹೆಚ್ಚು ಮಾಡ್ಕೊಂಡೇವ್ರಿ ಸರ್. ಕಬ್ಬನ್ನ ಯಾವ ವೆರೈಟಿ ಬೆಳೀತಾ ಇದ್ರಿ? ಕಬ್ಬು ನೋಡ್ರಿ ಸರ್, ಮೊದಲ ನಾವು ಫಸ್ಟಿಗೆ ಹಚ್ಚಾಗವಾಗ ಸ್ಟಾರ್ಟಿಂಗ್ ನಾವು ಕಬ್ಬು ಇದು ಮಾಡಾಗ ಒಂದು ಗಂಗಾವತಿ ಅಂತ ಒಂದು ವೆರೈಟಿ ಇತ್ತು ರೀ. ಅದು ಅವಾಗ ಫ್ಯಾಕ್ಟ್ರಿ ಧಾರಣಿ 1700 1800 ತನಕ ಏನೋ ಇತ್ತು ರೀ ಅವಾಗ. ಆಗಿನ ಟೈಮ್ದಾಗ ಗಂಗಾವತಿ ಬೆಲ್ಲಕ್ಕಾಗಿ ಬಿಡುಗಡೆ ಆದ ಒಂದು ಉತ್ತಮ ವೆರೈಟಿ ರೀ ಅದು. ಗಂಗಾವತಿ ಅಂದ್ರೆ ಬೆಲ್ಲಕ್ಕಾಗಿನೇ ಸಪ್ರೇಟಾಗಿ ಅದೊಂದು ಕಂಡು ಹಿಡ್ದಿದ್ದು ರೀ. ಅಲ್ಪಾವಧಿ ತಳಿ ರೀ ಅದು, ಅದು 8-9 ತಿಂಗಳ ಬೆಳೆ ರೀ ಅದು. ಆ ಫಸ್ಟ್ ಟೈಮ್ ಬೆಳೆದಾಗ ಅದು ನಮ್ದು ಪಡಸಲ್ಗೀಗ ನಮ್ಮ ದೊಡ್ಡಪ್ಪರ ಗಾಣ ಇದ್ದವು ರೀ, ಅಲ್ಲಿ ಹೋಗಿ ಬೆಲ್ಲ ತಯಾರು ಮಾಡಿಸಿದ್ದೆ ರೀ. ಭಾರಿ ಉತ್ತಮವಾದ ಬೆಲ್ಲ ಬಂದಿತ್ತು ರೀ, ಚಲೋ ಬಂದಿತ್ತು ರೀ. ಅದ್ರ ಬಳಿಕ ಮುಂದೆ 86 ಹಚ್ಚಿದ್ದೇವೆ ರೀ. 86 ಇಳುವರಿ ಸ್ವಲ್ಪ ಚಲೋ ಬತ್ತರಿ. ಮುಂದೆ ನೀರು ಹತ್ತಾಕತ್ತಾನ 265 ಅಂತ ಒಂದು ಹೆಸರು ಕಬ್ಬು ಬತ್ತರಿ, ಮಧ್ಯಮ ಹೋದೆ ರೀ. 86 ಮಧ್ಯಮ ಹೋದ್ರಿ, 12-14 ತಿಂಗಳ ಕಬ್ಬು 265 ಆಯ್ತು, ಇವೆಲ್ಲ ಮಧ್ಯಮ ಹೋದ್ರಿ. ಅದಕ್ಕಿಂತಲೂ ಈಗ ಹೊಸ ವೆರೈಟಿ ಯಾವುದಾದ್ರೂ ಬದಲಾವಣೆ ಮಾಡ್ಬೇಕು ಅಂದ್ಕೆ ಮೊನ್ನೆ ಸಂಕೇಶವ್ರದಿಂದ ಒಂದು 13-374 ಅಂತೇಳಿ ಒಂದು ವೆರೈಟಿ ಬಿಡುಗಡೆ ಮಾಡಿದ್ರಿ. ಅದು ನನಗೆ ಬೀಜ ನೋಡ್ತಾ ಇದ್ದಾರೆ, ಹೊಸ ವೆರೈಟಿ ಬೀಜ ಹುಡುಕು ಮುಂದಾಗ ಇದು 13-374 ಕೌಂಟ್ಗೆ ಸಿಕ್ತರಿ ನನಗೆ. ಆ ಕೌಂಟ್ಗೆ ಇದನ್ ತಂದು ಒಂದು 4 ಎಕರೆ ಕಬ್ಬು ಹಚ್ಕೊಂಡ್ಯಾರೆ. ಅದು ಪೈಲೆದ್ದು ನಾ ಈ ಗಂಗಾವತಿ 86 ಮತ್ತು 265ಕ್ಕಿಂತನೂ ಹೈಯೆಸ್ಟ್ ಇಳುವರಿ ನನ್ನಲ್ಲಿ ತೋರಿಸ್ತೀರಿ. ತಿಪ್ಪಿ ಗೊಬ್ಬರ ಈ ಜೀವಾಮೃತ ಮತ್ತು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ದಾರೆ, ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಮಾಡೋದ್ರಿಂದ ಇದು ಇಳುವರಿ 8-9 ತಿಂಗಳಿಗೆ 55-60 ಅಂತ ತೋರಿಸ್ತೀರಿ. ಹಿಂಗಾಗಿ ಅದನ್ನೇ ಸದ್ಯಕ್ಕೆ ಮುಂದುವರಿಸ್ತಾ ಹೊಂಟೇನ್ರಿ ಸರ್. ಆದ್ರೆ ಈಗ ಕಬ್ಬನ್ನ ಸಾವಯವದಲ್ಲಿ ಬೆಳೀತಾ ಇದ್ರೆ ಅಥವಾ ರಾಸಾಯನಿಕದಲ್ಲಿ ಬೆಳೀತಾ ಇದ್ರಿ? ನಾ ಸಾವಯವ ಅಂತ ಪೂರ್ಣ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಕಬ್ಬು ವಾಣಿಜ್ಯ ಬೆಳೆ ಆದ್ರಿಂದ ಅದಕ್ಕೂ ಸ್ವಲ್ಪ ನಾ ಈಗ ಆಗಲೇ ಹೇಳಿನ್ರಲ್ಲ, ಆ ಥರ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಆರ್ಗ್ಯಾನಿಕ್ ಕೋಟಿಂಗ್ ಜೊತೆ ಕಲಿಸಿ ಇದು ಮಾಡಿಕೊಂಡು ಮೇಲೆ ಇದು ಜೀವಾಮೃತ ನಾ ಹೇಳಿನ್ರಲ್ರಿ, ಈ ಸರ WDC ಆಮೇಲೆ ಅದು ಎರಿಹುಳ ಗೊಬ್ಬರ ಏನು ತಯಾರು ಮಾಡ್ತಾರೆ ಆ ಗೊಬ್ಬರ ಹಾಕೋತ ಬೈಗಟ್ಟಾಗ ಮೇಲೆ ಮ್ಯಾಗ ಸ್ಪ್ರೇ ಮಾಡೋಕೆ ಅಂತ ಈ WDC ಮತ್ತು ಯೂಸ್ ಮಾಡ್ಕೋತೇವ್ರಿ, ಮಾಡ್ಕೊಂಡು ಕಬ್ಬು ಬೆಳಿತಾರೆ ಸರ್. ಕಬ್ಬಿನಲ್ಲಿ ಕಳೆ ನಿರ್ವಹಣೆ ಅಂತ ಬರ್ತತಿ, ಅದನ್ನ ಯಾವ ರೀತಿ ಮಾಡ್ತೀರಿ ತಾವು? ಕಳೆ ನಿರ್ವಹಣೆ ನೋಡ್ರಿ ಸರ್, ಅವಾಗ ಎತ್ತುಗಳಿದ್ದವು ರೀ ನಮ್ಮ ಒಕ್ಕಲ್ತನ ಐತ್ರಿ ನಮ್ಮ ತಂದೆಯವ್ರ ಕಾಲದಾಗ, ಅವ್ರು ತೀರಿ ಹೋದ ಬಳಿಕ ಒಕ್ಕಲ್ತನೂ ಎತ್ತುಗಳು ಹೋದವು ರೀ. ಒಂದು ವೇಳೆ ನಮ್ಮಲ್ಲಿ ಈಗ ಮಳೆಗಾಲ ಹೆಚ್ಚಿತ್ತಂದ್ರೆ ನಮ್ದೇ ಒಂದು ಸಣ್ಣ ಪವರ್ ಟಿಲ್ಲರ್ ಇದೆ 13 HP ಇದ್ರಿ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಯೂಸ್ ಮಾಡೋದ್ರಿಂದ ಭೂಮಿಗೆ ಅತಿ ಭಾರವಾದ ಗಳೆ ಹೊಡೆದ್ರಿಂದ ಜೀವಾಣುಗಳ ನಾಶ ಹೆಚ್ಚಾಕತ್ರಿ. ಅದಕ್ಕೆ ನಾವು ಏನು ಮಾಡೇವ್ರಿ, ಸಣ್ಣ ನಮ್ಮದೇ ಆದಂಥ ಒಂದು ಪವರ್ ಟಿಲ್ಲರ್ ಮಾಡ್ಕೊಂಡೇವ್ರಿ, ಅದರಿಂದ ನಿರ್ಮೂಲನೆ ಮಾಡ್ತೇವೆ. ಅದಾಗ್ಯೂ ನಾವು ನೈಸರ್ಗಿಕ ಕೃಷಿಗೆ ಹೆಚ್ಚು ಒಲವು ತೋರೋದ್ರಿಂದ ಕಬ್ಬು ಕಟಾವಾದ ನಂತರ ಯಾವುದೇ ರೀತಿ ರೌದಿ ಸುಡಲ್ರಿ ಸರ್ ನಾವು. ಆ ರೌದಿ ಈಗ ಟ್ರ್ಯಾಶ್ ಕಟ್ರ್ ಅಂತ ಬರ್ತದೆ ರೀ, ಟ್ರ್ಯಾಶ್ ಕಟ್ರದಿಂದ ಅದನ್ನು ಪೌಡ್ರ್ ಮಾಡಿಸ್ತೇವೆ ರೀ, ಪೂರ್ಣ ಮಡ್ಡ ಬಡಿತಾ ಅದು ಸಾಲಲ್ಲಿ ತುಂಬಿಡ್ತೈತೆ ರೀ ಪೌಡ್ರ್ ಮಾಡಿ. ಈಗ ಏನು ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ರೀ, ಈಗ ನಾವು ಸ್ಪಿಂಕ್ಲರ್ ಹಚ್ತೇವ್ರಿ ಕಬ್ಬು ಕಟಾವಾದ ತಕ್ಷಣ ಆ ರೌದಿ ತೊಯ್ಲಕ್ಕೆ ಸ್ಪಿಂಕ್ಲರ್ ಹಚ್ತೇವ್ರಿ. ಆ ಸ್ಪಿಂಕ್ಲರ್ಕ್ಕೆ ಈ ಚಾರ್ಜರ್ ಪಂಪ್ ಅಂತ ಬಂದವ್ರಿ ಈಗ, ಆ ಚಾರ್ಜರ್ ಪಂಪಿಗೆ ಒಂದು ಡ್ರಿಪ್ಪಿಂದ ಒಂದು ಪೈಪ್ ಅಳವಡಿಸ್ಕೊಂಡು ಆ OWDC ಅಂತ ಆಗಳ ಹೇಳ್ತಾ ಇದ್ದೆ, ವೇಸ್ಟ್ ಡಿಕಂಪೋಸರ್ ಅಥವಾ ಒಂದು ಕಲ್ಚರ್ ರೀ, ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಕಲ್ಚರು. ಆ ಕಲ್ಚರ್ಗೆ 800 ಲೀಟರ್ ಬ್ಯಾರಲ್ ನೀರು ಹಾಕಿ ಅದು 2 kg ಸಾವಯವ ಬೆಲ್ಲ ಹಾಕಿ ಒಂದು ವಾರ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ನೆರಳಲ್ಲಿ ಒಂದು ಬಟ್ಟೆ ಕಟ್ಟಿಡೋದ್ರಿಂದ ಅದು ರೆಡಿ ಆಗುತ್ತಲ್ರಿ. ಆ ಚಾರ್ಜರ್ ಪಂಪ್ ಮುಖಾಂತರ ಅದಕ್ಕೆ ಕನೆಕ್ಟ್ ಕೊಟ್ಟು ಆ ಸ್ಪಿಂಕ್ಲರಿಗೆ ಒತ್ತಿಸ್ಬಿಡ್ತೀನಿ ರೀ. ಅದು ಸ್ಪ್ರೇ ಆಗುತ್ತೆ, ಭೂಮಿಗೂ ಹರಡುತ್ತೆ ಸರ್. ಅದು ಆದಷ್ಟು 1-2 ತಿಂಗಳಲ್ಲಿ ಅದು ಎಲ್ಲ ತ್ಯಾಜ್ಯ ರೌದಿ ನಿರ್ವಹಣೆ ಆಗಿಬಿಡ್ತೈತೆ ರೀ. ನಮ್ಮ ಪವರ್ ಟಿಲ್ಲರ್ಲಿ ಅದು ಗಳೆ ಹೊಡೆದು ಇದು ಮಾಡ್ತೀರಿ. ಆ ರೌದಿ ಕಾಯಿದ್ರೆ ನಮ್ಮಲ್ಲಿ ಕಳೆಗಳು ಮೊದಲಾಗಿ ಹೆಚ್ಚು ಬರಲ್ರಿ ಸರ್. ಅಂದ್ರೆ ಪ್ರಯೋಗಶಾಲೆನೇ ನಿಮ್ಮ ತೋಟದಲ್ಲಿ ಐತೆ ಅಂತ ಹೇಳಿದ್ರೆ ತಪ್ಪಾಗ್ಲಕ್ಕಿಲ್ಲ ಅಂತ ನಂದ ಒಂದು ಅಭಿಪ್ರಾಯ. ಅದೇ ರೀತಿ ವೇಸ್ಟ್ ಡಿಕಾಂಪೋಸ್ಟ್ಗಳನ್ನ ಬಳಸಿ ಗೋಕೃಪಾಮೃತ ಮತ್ತು ಇನ್ನೂ ಅನೇಕ ಜೀವಾಣುಗಳನ್ನು ತಾವು ತಯಾರು ಮಾಡ್ತೀರಿ ಅಂತ ಹೇಳಿದ್ರಿ, ತಾವು ಅದನ್ನು ಯಾವ ರೀತಿ ತಾವು ಇದನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಅದನ್ನು ರೆಡಿ ಮಾಡ್ಕೋತೀರಿ? ಕೆಲವೊಂದಿಷ್ಟು ನಾ ಮಾಡ್ಕೊಂಡಿದ್ದು ಹೇಳ್ಬೋದು ಅಂದ್ರೆ ಸರ, ಈಗ ನಾನು ಕಬ್ಬಿಗೆ ಜೀವಾಮೃತ ಮಾಡೀನಿ, WDC ಮಾಡೀನಿ, ಆಮೇಲೆ ಗೋಕೃಪಾಮೃತ ಮಾಡೀನಿ. ಗೋಕೃಪಾಮೃತ ನನ್ನ ಸದ್ಯಕ್ಕೆ ಕಲ್ಚರ್ ಇಲ್ಲರಿ, ಯಾಕಂದ್ರೆ ಆಕಳು ಓದಿಂದ ಸ್ವಲ್ಪ ನನ್ನ ಸ್ವಲ್ಪ ಇದ್ರದಿಂದ ಅದು ವೇಸ್ಟ್ ಆಗೈತ್ರಿ, ಬೇರೆ ಕಲ್ಚರ್ ತರಬೇಕ್ರಿ ರೈತರ ಕಡೆದ. ಆಮೇಲೆ ಇನ್ನು ಕೆಲವೊಂದು ಎರಿಹುಳದ ಗೊಬ್ಬರ ತಯಾರು ಮಾಡ್ಕೊಂಡೀನಿ ರೀ, ವರ್ಮಿ ವಾಶ್ ಒಂದು ಮಾಡ್ಕೊಂಡೀನಿ ರೀ. ಇದರಂದ ಕೆಲವೊಂದು ಇವು 2-3 ಐಟಮ್ ಹೆಂಗೆ ಮಾಡ್ಕೋದು ತಮ್ಗೆ ಹೇಳ್ತೀನಿ ರೀ, ಒಂದೊಂದೊಂದು ಹಂಗೆ ಹೊಸದು ಮಾಡ್ಕೋತ ಹೊಂಟೀನಿ ರೀ. ಈಗ ಜೀವಾಮೃತದನಕರ ಆಗಳೆ ಹೇಳೀನಿ ರೀ ನಿಮ್ಗೆ ಫಸ್ಟಿಗೆ. ಈಗ ವೇಸ್ಟ್ ಡಿಕಂಪೋಸರನ್ನು ಕೂಡ ಅದು ಬೆಲ್ಲ ಹಾಕಿ ಒಂದು ವಾರ ತಯಾರು ಮಾಡಿ ಇದು ಭೂಮಿಗೆ ಸ್ಪಿಂಕ್ಲರ್ ಮುಖಾಂತರ ಅವಧಿ ಗೊತ್ತಿಸು ಅದು ಹೇಳೀನಿ ರೀ. ಈಗ ವರ್ಮಿ ವಾಶ್ ತಯಾರು ಮಾಡ್ಕೊಳ್ಳೋದು ನಿಮ್ಗೆ ಹೇಳ್ತೀನಿ ರೀ ಸರ್. ವರ್ಮಿ ವಾಶ್ ಹೆಂಗಂದ್ರೆ ಈಗ ನಮ್ಮಲ್ಲೇ ಮಳೆಗಾಲದಲ್ಲಿ ಎರಿಹುಳುಗಳು ಉತ್ಪತ್ತಿ ಹುಟ್ಟುತ್ತವೆ ರೀ. ಮಳೆಗಾಲದಾಗ ಅತಿ ಹೆಚ್ಚು ಯಾಕೆ ಬರ್ತಾವೆ ಅಂದ್ರೆ ಅವಕ್ಕೆ ಬೇಕಾದ ವಾತಾವರಣ ಅಲ್ಲಿ ಸಂಕಪ್ತಿರ್ತದೆ ರೀ. ನಾವೊಂದು ಗೆಸ್ ಮಾಡಿದೆ ರೀ, ಈ ಎರಿಹುಳ 500-600 ರೂಪಾಯಿ ಕೆಜಿ ಕೊಟ್ಕೊಂಡು ತರೋಕ್ಕಿಂತ ಈಗ ಅದಲ್ಲ ಇವು ನಮ್ಮ ತಿಪ್ಪಿಯೊಳಗೆ ಒಂದು ಅವಕ್ಕೆ ಬೇಕಾದ ವಾತಾವರಣ ಕಲ್ಪಿಸ್ಬೇಕತ್ತೆ ಯಾಕಿಂದ ತಿಪ್ಪಿಗೆನ ಒಂದು ಸ್ಪಿಂಕ್ಲರ್ ತರ ಅಳವಡಿಸ್ಕಿಂದ ಅಲ್ಲಿ ಸಪ್ರೇಟ್ ಒಂದು ನಮ್ದು ಹುಂಚಿ ಗಿಡ ಐತಲ್ರಿ, ಇಲ್ಲಿ ಈ ಗಿಡದ ಬಡ್ಡ್ಯಾಗ ಸಗಣಿ ಸಪ್ರೇಟ್ ಹೋಗೋದು, ಅದಕ್ಕೆ ಒಂದು 10-15 ದಿನ ನೀರು ಕೊಡೋದ್ರಿಂದ ಅದು ಸ್ಪಿಂಕ್ಲರ್ ಹೊಡಿಯೋದ್ರಿಂದ ಅದರಲ್ಲಿ ಕಾವು ಅನ್ನೋದು ಹೋಗ್ಬಿಡ್ತದೆ ರೀ. ಕೋಲ್ಡ್ ಆಗೋದ್ರಿಂದ ಅಲ್ಲಿ ಸಗಣಿ ಒಂದು 15-20 ದಿನ ಮೇಲೆ ಎರಿಹುಳ ತಾನ ಮೈತಾ ಗೊಬ್ಬರ ಮಾಡಾಕತ್ತದ ರೀ ಹಿಕ್ಕೇರಿ. ಇದರಿಂದ ವರ್ಮಿ ವಾಶನು ಯಾಕೆ ಮಾಡ್ಕೋಬಾರ್ದು ತೇಗಿಸಿಂದ ಒಂದು ಬ್ಯಾರಲ್ದ ತೊಗೊಳ್ದ್ರಿ, ಆ ಬ್ಯಾರಲ್ದಾಗ ಈ ನಮ್ಮಲ್ಲಿ ತೆಂಗಿನಕಾಯಿ ಏನು ಸುಲ್ದಿರ್ತೇವ್ರಲ್ಲ ಆ ತೆಂಗಿನ ಚಿಪ್ಪು ಸುಲ್ದದ್ದು ಸಟ್ಟಿರಿ ಅವು ಹಿಂಗೆ ಇಡಬಾರ್ದ್ರಿ ಚಿತ್ತ ಬಡ್ಡ್ಯಾಗ ಒಂದು ನಲ್ಲಿ ಕುಣಿಸಿರ್ತೀರ, ಆ ನಲ್ಲಿ ಲೇವಲ್ಕಿಂತ ಒಂದು 2 ಬಟ್ ಮ್ಯಾಗ 2 ಇಂಚ್ ಮ್ಯಾಗ ಬರಂಗ ಡಬ್ ಹಾಕೋದ್ರಿ. ಅದ್ರ ಮ್ಯಾಗ ಈ ತೆಂಗಿನ ತಟ್ಟು ಸಿಗ್ತಾವ್ರಿ, ತೆಂಗಿನ ನಾರು ಅದು ತೆಂಗಿನ ಪರಿಕಿ ಮಧ್ಯೆ ಇರ್ತೈತ್ರಿ ಅದು, ಆ ತಟ್ಟು ಹಾಕೋದ್ರಿ. ಆ ತೆಂಗಿನ ತಟ್ಟನ್ನು ಹಾಕಿ ಅದ್ರ ಮ್ಯಾಗ ಇದು ಒಂದು ಗೊಣಿ ಚೀಲ ಹಾಸೋದ್ರಿ. ಈ ಗೊಣಿ ಚೀಲ ಅಂದ್ರೆ ಇದು ಕಟ್ಟಾಗ ಗೊಂಜಾಳ ಕಟ್ಟಾಗಲಿ ಅಂದ್ರೆ ಈಗಿನ ಪ್ಲಾಸ್ಟಿಕ್ ಹಾಕಬಾರ್ದ್ರಿ, ಅದು ಹಾಕಿಸಿಂದ ಈಗ ಅರ್ಧ ಕಳ್ತಂತ ಈ ಗೊಬ್ಬರ ಏನಿರ್ತೈತ್ರಿಲ್ಲ ಸಗಣಿ ಗೊಬ್ಬರ ನೀರು ಹೊಡೆದು 10-15 ದಿನ ಎರಿಹುಳ ಅದು ದನಗಳ ಕಾಲಂದ ಎಲ್ಲ ಹಾಕಿಸಿಂದ ಒಂದು 10-15 ದಿನ ಈ ನೀರು ಒಂದು 2 ಕೊಡ ನೀರು ಹಾಕ್ತಾ ಹೋಗೋದ್ರಿ. ಅದಕ್ಕೆ ಹಾಕೋದು ತೆಳಗಡೆ ನಲ್ಲಿ ಮುಖಾಂತರ ತಕ್ಕೊಳ್ಳೋದು ಮತ್ತೆ ಮ್ಯಾಗ ಹಾಕೋದು ಮಾಡೋದ್ರಿಂದ ಅದರಲ್ಲಿ ಹೀಟ್ ಜನರೇಟ್ ಅಂದ್ರೆ ಸಗಣಿಯಿಂದ ಕಾವು ಬಾಳಕ್ಕಿರತ್ರಿ, ಅಲ್ಲಿ ಎರಿಹುಳ ಬದುಕಾಲ, ಅದಕ್ಕಾಗಿ ಈ ಪ್ರೊಸೆಸ್ ಮಾಡೋದ್ರಿ. ಮಾಡಿ ಅದು ಕೋಲ್ಡ್ ಆದ ತಕ್ಷಣ ಒಂದು 4 ಎರಿಹುಳ ಬಿಟ್ಟು ನೋಡಿದ್ರಿ, ಅದ್ರಾಗ ಅದು ಹೊರಗೆ ಬರ್ತೈತೆ ಅಥವಾ ಮೇಕೋತ ಒಳಗೆ ಹೋಗ್ತೇವೆ ನೋಡಿದ್ರಿ. ಅದು ಹೆಚ್ಚು ಬೆಳಕು ಇಷ್ಟಪಡಲ್ರಿ, ಕತ್ಲ ಇಷ್ಟಪಡ್ತೈತಿ, ಅದು ಹೆಚ್ಚು ರಾತ್ರಿ ಟೈಮ್ ಇದು ರೀ. ಹೀಗಾಗಿ ಅದು ಮೈದು ಒಳಗೆ ಹೋಗಿ ಬಂದು ಮರದಸ ಒಂದು 2 ದಿನದಲ್ಲಿ ಹಿಕ್ಕಿ ಹಾಕಿತ್ತಂದ್ರೆ ಅಂದ್ರೆ ಅಲ್ಲಿ ಎಲ್ಲ ಹೀಟ್ ಹೋಗೈತೆ ಅಂತ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಒಂದು 2 kg ಎರಿಹುಳ ಬಿಟ್ಬಿಡೋದ್ರಿ. ಬಿಟ್ಟು ಆ ಬ್ಯಾರಲ್ ಮ್ಯಾಗ ಒಂದು ಸಣ್ಣ ಒಂದು ಕೊಡ ಸಣ್ಣ ಹನಿ ಹನಿ ಬೀಳೋ ಥರ ಒಂದು ಇವ ಬಾಟ್ಲಿ ಆಗಲಿ ಅಥವಾ ಒಂದು ಬಿಂದಿಗೆ ಆಗಲಿ ಕಟ್ಟಿಬಿಡೋದ್ರಿ. ಅದು ಮ್ಯಾಗ ಹನಿ ಹನಿ ಬೀಳ್ತಾ ಇರ್ಬೇಕ್ರಿ, ಆ ಗೊಬ್ಬರದಾಗ ಬಿದ್ದು ಆ ಎರಿಹುಳದ ಮೈ ಮ್ಯಾಗ ಆದ ತೆಳಗಡೆ ನಲ್ಲಿ ಮುಖಾಂತರ ಹನಿ ಹನಿ ಏನು ಬೀಳ್ತೈತಲ್ರಿ ಅದು ಬೆಳಿಗ್ಗೆ ಉಪಯೋಗ ಮಾಡ್ಕೋತ ಹೋಗೋದ್ರಿ ಸರ್. ಇದು ಅಂದ್ರೆ ವರ್ಮಿ ವಾಶರಿ. ಇನ್ನು ಕೆಲವೊಂದು ಪೋಷಕಾಂಶಗಳ ದ್ರವ್ಯ ಅಂದರೆ ಈ ಮೈಕ್ರೋನ್ಯೂಟ್ರಿಯಂಟ್ ಅಂತೇಳಿ ಅಂಗಡಿ ಅಂತ ನಾವು ರೈತರು ಹೊಡಿತೇವೆ ರೀ. ಈ ಪೋಷಕಾಂಶಗಳ ದ್ರವ್ಯ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು ರೀ. ಅದು ಹೆಂಗಂದ್ರೆ ರೀ, ಈಗ ಒಂದು ಬ್ಯಾರಲ್ ರೀ, ಈ ಬ್ಯಾರಲ್ದಾಗ ಒಂದು 3 ಥರ ಧಾನ್ಯಗಳು ತಗೋದು ರೀ, ಎಣ್ಣೆಕಾಳು 3 ಥರ ರೀ, ಆಮೇಲೆ ದ್ವಿದಳ ಧಾನ್ಯ ರೀ, ಏಕದಳ ಧಾನ್ಯ ರೀ, ಆಮೇಲೆ ಇದು ಪೆರಸಲ್ಪೇಟ್ ಅಂತ ನಾವು ಹಾಕ್ತೇವೆ ರೀ, ಅದು ಒಂದು ಮೈಕ್ರೋನ್ಯೂಟ್ರಿಯಂಟ್ ಬರೋ ಸಂಬಂಧ ಒಂದು 10-20 ಕಬ್ಬಿಣದ ಮಳೆ ರೀ, ಒಂದು 20-30 ಕಬ್ಬಿನ ಮಳೆ ಹಾಕೋದು ರೀ. ಆಮೇಲೆ ಬೂದಿ ರೀ, ಬೂದಿ ಯಾಕಂದ್ರೆ ಪೊಟ್ಯಾಷಿಯಂ ಅಂಶ ಇರ್ತೈತೆ ರೀ. ಆಮೇಲೆ ಇದು ಎಣ್ಣೆ ಕಾಳು ದಿನ ಒಟ್ಟು 3 ಥರ, ಆಮೇಲೆ ದ್ವಿದಳ ಧಾನ್ಯ ಏಕದಳ ಧಾನ್ಯ ಹಾಕಿರ್ತೇವೆ ರೀ. ಆಮೇಲೆ ಇನ್ನು ಇದಕ್ಕೆ ಸೆಲ್ ಗಡಿಯಾಳ ಸುಟ್ಟು ಸೆಲ್ ಇರ್ತಾವಲ್ಲ ರೀ, ಅದ್ರದ್ದು ಒಳಗಿಂದು ಪೌಡ್ರ್ ರೀ ಜಜ್ಜಿ ಅದು ಹಾಕ್ಬೇಕು ರೀ. ಹಾಕಿ ಪಪ್ಪ ಹೆಣ್ಣು ರೀ, ಬಾಳೆಹೆಣ್ಣು, ಆಮೇಲೆ ಗೋಮೂತ್ರ, ಸಗಣಿ, ಆಮೇಲೆ ಮಜ್ಜಿಗೆ, ಬೆಲ್ಲ ಇವೆಲ್ಲ ಹಾಕಿಸಿಂದ ಒಂದು 21 ಒಂದು ತಿಂಗಳ ತನಕ ಇಡಬೇಕ್ರಿ. ಇಟ್ಟು ಅದು ಪೋಷಕಾಂಶಗಳಂತ ದ್ರವ್ಯ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್, ಬೆಳಿಗ್ಗೆ ಬೇಕಾದ ಸಣ್ಣ ಲಘು ಪೋಷಕಾಂಶಗಳು ಎಲ್ಲ ಅದರಲ್ಲಿ ಸಿಕ್ಕಿಬಿಡ್ತಾವ್ರಿ. ಅದನ್ನು ನಾವು ಸೋಸ್ಕೊಂಡು ಸ್ಪ್ರೇ ಮಾಡ್ಕೋಬೋದು ರೀ. ಆಮೇಲೆ ಈಗ ಬೆಳಿಗ್ಗೆ ರೋಗ ಬರ್ತಾವ ರೀ, ರೋಗ ಬಂದಾಗ ನಾವು ಅತಿ ಎಲ್ಲಕ್ಕೂ ಮದ್ದು ಹಾಲಿನ ಒಣ ತೆಗೆಸಿಂದ ಒಂದು ಈಗ ನಾವು ಆಕಳ ಮಜ್ಜಿಗೆ ಈಗ ನಮ್ಮ ಮನೆಯಾಗಿ ತಾಮ್ರ ಕೊಡ ಆಯ್ತಿರಲ್ಲ ಇದ್ರ ಹಾಕಿ ಇಟ್ಬಿಟ್ಟಿರ್ತೇವ್ರಿ. ಈ ತಾಮ್ರ ಕೊಡದ ಹಾಕಿ 40 ತನಕ ಇಟ್ಟು ಬಿಡಿದ್ರೆ ಅದು ಹುಳಿ ಎಷ್ಟು ಹೆಚ್ಚಾದ್ರೆ ಆಗಲ್ಲ ರೀ, ಎಷ್ಟು ಹುಳಿ ಹಾಕತ್ತೆ ಅಷ್ಟು ಅದ್ರ ರಿಸಲ್ಟ್ ರೀ. ಆ ಮಜ್ಜಿಗೆ ಏನೈತಿ ಸ್ಪ್ರೇ ಮಾಡೋದ್ರಿಂದ ರೀ ರೋಗ ಭಾಳ ಕಂಟ್ರೋಲ್ ಬರ್ತೈತ್ರಿ ಸರ್. ಅಂದ್ರೆ ಎಲ್ಲ ಬೆಳೆಗಳಿಗೆ ಈ ಮಜ್ಜಿಗೆಯನ್ನು ಸಿಂಪಡಣೆ ಮಾಡ್ಬೋದು ಅಂತ ಹೇಳ್ತೀರಿ? ಹಾ ರೀ, ವಿಜ್ಞಾನಿಗಳ ಪ್ರಕಾರ ಬೆಳೆಗಳಿಗೆ ಅತಿ ಹೆಚ್ಚು ಮಜ್ಜಿಗೆಯಿಂದನೇ ಕ್ಯಾಲ್ಸಿಯಂ ಸಿಗ್ತದೆ. ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ನಾವು ಅಂಗಡಿಯಲ್ಲಿ ತಂದು ಹಾಕ್ತಿದ್ದೇವ್ರಿ, ಆ ಬೆಳೆಗೆ ಮಜ್ಜಿಗೆ ಮುಖಾಂತರ ಸಿಕ್ಬಿಡ್ತದ್ರಿ ಸರ್. ತುಂಬಾ ಸಂತೋಷ ಕಲ್ಮೇಶ್ ಅವರೇ. ಅದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನ ಬೆಳೆದ್ರಿ, ಇದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಇದು ನೋಡ್ರಿ ಸರ್, ನಮ್ದು ಮುಖ್ಯವಾದ ಬೆಳೆ ಕಬ್ಬು ಇರೋದ್ರಿಂದ ಮನೆ ಹತ್ತಲೆ ಒಂದು 1/2 ಎಕರೆ ಅಷ್ಟು ಮಾತ್ರ ಇಟ್ಕೊಂಡೇವ್ರಿ. ಇದರಲ್ಲಿ ನಮ್ಮ 4-5 ದನ ಇರೋದ್ರಿಂದ ಈ ದನಗಳಿಗೆ ಇದಷ್ಟು ಹುಲ್ಲು ಹಚ್ಚಿಕೊಂಡೇವ್ರಿ ಹುಲ್ ಮೇವ, ಯಾಕಂದ್ರೆ ಆಮೇಲೆ ಕಣಿಕೆ ಅಷ್ಟು ಇರ್ತೈತ್ರಿ ಒಣ ಮೇವು ಮೆಕ್ಕೆಜೋಳದ ರೀ. ಆಮೇಲೆ ನಮಗೆ ಬೇಕಾದ ತರಕಾರಿಗಳು ಬೆಳ್ಕೋತೇವ್ರಿ, ಸ್ವಲ್ಪ ಬೆಳ್ಳುಳ್ಳಿ ರೀ. ಆಮೇಲೆ ಈರುಳ್ಳಿ ಏನೈತಿ ಬಿತ್ತಿಸಿ ಬಿಡ್ತೇವ್ರಿ, ಅದೇ ಬೋದಿಗೆ ಬೆಳ್ಳುಳ್ಳಿ ಹಾಕಿರ್ತೇವ್ರಿ. ಆಮೇಲೆ ಇದು ನಮ್ಮ ಪವರ್ ಟಿಲ್ಲರ್ಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಸಾಲು ಬಿಟ್ಕೊಂಡು ತರಕಾರಿ ಬೆಳ್ಕೋತೇವ್ರಿ ಮನೆಗೆ. ಇದೇ ಈ ಬ್ಯಾರಲ್ದಾಗ ಈಗ ಏನು ನೋಡಿದ್ರಲ್ಲ ಏರಿ ಹುಳು ಗೊಬ್ಬರ ತೊಳಗೊಬ್ಬರ ಹೋಗಿತ್ತೇವ್ರಿ, ಮ್ಯಾಗಿತ್ತರನೇ ಸ್ಪ್ರೇ ಮಾಡ್ಕೋದು, ನೀರಾಗಿ ಬಿಟ್ಕೋತೇವ್ರಿ. ಈ ಥರ ನಾವು ಮಾಡ್ಕೋತೇವ್ರಿ. ಅಂದ್ರೆ ಇದು ಈ ಬೆಳೆಗಳನ್ನೆಲ್ಲ ಸಂಪೂರ್ಣ ಸಾವಯವದಲ್ಲಿ ತಾವು ಬೆಳೀತಾ ಇದ್ರಿ? ಹಾ, ಇವು ಮನೆಗೆ ಬೇಕಾದ ಎಲ್ಲ ಸಾವಯವದಲ್ಲಿ ನಮ್ಗೆ ಬೇಕಾದ ಮಾಡ್ಕೋತೇವ್ರಿ. ಆದ್ರೆ ಈ ಕಬ್ಬು ಆದ ತಕ್ಷಣ 3 ವರ್ಷ ಆದ ತಕ್ಷಣ ಒಂದು ಅದಕ್ಕೆ ಮಧ್ಯ ಅವಕಾಶ ಕೊಡ್ಬೇಕಾಕತಿ ಭೂಮಿಗೆ, ಏನಂತಾರಪ್ಪ ಅಂದ್ರೆ ರೆಸ್ಟ್. ಏಕ ನಾವು ಕಬ್ಬು ಮಾಡೋದ್ರಿಂದ ಕಬ್ಬು ಸರಿಯಾಗಿ ಬರಲ್ರಿ, ಆ ಟೈಮ್ದಾಗ ನಾವು ಯಾವುದಾದ್ರು ಕಡಲೆ ಅಥವಾ ಗೋಧಿ ಹಿಂಗೆ ಬೆಳೆ ಬದಲಾವಣೆ ಮಾಡಿಕೊಂಡು ಮತ್ತೆ ಒಂದು 6 ತಿಂಗಳಿಂದ ಕಬ್ಬು ಮಾಡ್ತೇವೆ ಸರ್. ಅದೇ ರೀತಿ ಇಲ್ಲಿ ಬಾಳೆಯನ್ನು ತಾವು ಬೆಳೆದಿರಿ, ಇದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ? ಇದನ್ನು ಸಂಪೂರ್ಣ ಸಾವಯವದಲ್ಲಿ ಅಥವಾ ರಾಸಾಯನಿಕದಲ್ಲಿ ಬೆಳೆದಿರ? ಬಾಳೆ ಈ ತೆಂಗಿನ ಗಿಡ ಆಯ್ತು ರೀ, ಬಾಳೆ ಆಯ್ತು ರೀ, ಇವೆಲ್ಲ ಗಿಡಗಂಟಿ ಪೂರ್ತಿಕ್ಕಿಂತ ಪೂರ್ಣ ಸಾವಯವದಾರಿ ಸರ್. ಯಾವುದೇ ಬಾಳೆಗೆ ರಾಸಾಯನಿಕ ಉಪಯೋಗ ಮಾಡಂಗಿಲ್ಲ ರೀ, ಯಾಕಂದ್ರೆ ನಮ್ಮ ತಂದೆಯವ್ರ ತಾತ ಕಾಲದಿಂದಲೂ ಬಂದಂಥ ಅದೊಂದು ಜವಾರಿ ಆಗಿ ಕಾಯ್ಕೊಂಡು ಬಂದೇವ್ರಿ. ಅದರಾಗಿನ ಒಂದು 4-4 ಬಚ್ಚ ಹಂಗೆ ಹಚ್ತಾ ಈ ಒಂದು 34 ಬಚ್ಚ ಮನೆ ಪೂರ್ತಿಕ್ಕೆ ಅದಾವ್ರಿ. ಈಗ ಅವು 10x10 ಹಚ್ಚೇವ್ರಿ, ಅದು ಚಲೋ ಬಂದವ್ರಿ ಸರ್. ರಾಸಾಯನಿಕ ಅಂತಾರೆ ಯಾವುದೇ ಯೂಸ್ ಮಾಡಲ್ಲ ರೀ ಅದಕ್ಕೆ. ಅದೇ ರೀತಿ ತಾವು ಗೋಧಿಯನ್ನು ಬೆಳೆದಿನಂತೆ ಕೇಳ್ಪಟ್ವಿ, ಅದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ? ಗೋಧಿ ನೋಡಿರಿ ಸರ್, ಮೊದಲ ನಮ್ಮ ತಂದೆಯವರಿದ್ದಾಗ ಎತ್ತುಗಳಿದ್ದವ್ರಿ, ಒಕ್ಕಲ್ತನ ಮಡಿಕೆ ಸಾಲಾಗಿ ಒಗೆದು ಬಿಡ್ತಿದ್ದೇವ್ರಿ. ಮಡಿಕೆ ಸಾಲಾಗಿ ಒಗೆದು ಮುಂದೆ ಗೋಧಿ ಕಟಾವು ಮಾಡುವವರೆಗೆ ಅದನ್ನು ನಿರ್ವಹಣೆ ಮಾಡಿಕೊಂಡು ಅವಾಗೆಲ್ಲ ಕೋದು ರಾಶಿ ಮಾಡ್ತಿದ್ರಿ. ಈಗೆಲ್ಲ ಮಷಿನ್ ಬಂದಾವ ನೋಡ್ರಿ ನಿತ್ತಲೆ ಒಂದಿನದಾಗ. ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಅನಿವಾರ್ಯವಾಗಿ ದೊಡ್ಡ ಮಷಿನ್ ಹಾಕಿ ರಾಶಿ ಮಾಡ್ಕೋತೀರಿ ಸರ್. ಆದರೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ? ಇಳುವರಿ ಆಗಿನಷ್ಟು ಈಗ ಬರಲ್ಲ ಸರ್, ಯಾಕಂದ್ರೆ ಈಗ ಹೆಚ್ಚು ನಾವು ಮಧ್ಯ ರಾಸಾಯನಿಕ ಉಪಯೋಗಿಸಿದ್ರಿಂದ ಭೂಮಿ ಸ್ವಲ್ಪ ಇದು ಆಗ್ಯಾರ ರೀ. ಆದರೆ ಮತ್ತೆ ಈಗ ನಾವು ಈ ನೈಸರ್ಗಿಕದತ್ತ ಒಲವು ತೋರೋದ್ರಿಂದ ತಿಪ್ಪೆ ಗೊಬ್ಬರ ಈ ಥರ ಮಾಡ್ಕೋತ ಹೋಗೋದ್ರಿಂದ ಮತ್ತೆ ಸ್ವಲ್ಪ ಹೆಚ್ಚಿಗೆ ಇಳುವರಿ ಪಾಡ್ ಕಾಣಾಕ್ತೈತ್ರಿ ಸರ್. ಇಲ್ಲಿವರೆಗೆ ತಾವು ಈ ಸಾವಯವ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದೇ ರೀತಿ ನಿಮ್ಮ ಮಾತಿನಿಂದ ನಮಗೆ ಏನ ಅರ್ಥ ಆಯ್ತು ಅಂತಂದ್ರೆ, ಈ ನಾವು ಭೂಮಿಗೆ ವಿಷವನ್ನು ಉಣಿಸಿದ್ರೆ ಭೂಮಿ ನಮಗೆ ಮರಳಿ ವಿಷವನ್ನು ಕೊಡ್ತತಿ, ಅದಕ್ಕೆ ನಾವು ವಿಷಮುಕ್ತವಾದಂಥ ಆಹಾರ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನು ಬೆಳೆದ್ರೆ ಅದು ನಮಗೆ ವಿಷಮುಕ್ತವಾದಂಥ ಆಹಾರವನ್ನು ಒದಗಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ತೈತಿ ಅನ್ನೋದು ನಿಮ್ಮ ಮಾತಿನಿಂದ ಅರ್ಥ ಆಯಿತು. ಇದಕ್ಕೆ ತಾವೇನು ಹೇಳ್ತೀರಿ? ಏನಿಲ್ಲ ಸರ್, ಈಗ ಎಲ್ಲ ರೈತರು ತಗೊಳ್ಳೋಕ್ಕಿಂತಲೂ ನನ್ನ ಆಸೆ ಏನಂದ್ರೆ ನನ್ನ ಹೊಲದಲ್ಲಿ ಎಷ್ಟಾದರೂ ಪೂರ್ಣ ಸಾವಯವ ಒಂದಿಲ್ಲ ಒಂದಿನ ಈ ರಾಸಾಯನಿಕ ಪೂರ್ಣ ತ್ಯಜಿಸಿ, ಈಗ ಹೆಂಗೆ ನಾ ಅರ್ಧ ಸ್ವಲ್ಪ ಮಟ್ಟಿಗೆ ಆರ್ಗ್ಯಾನಿಕ್ ಕೋಟಿಂಗ್ ಮಾಡ್ತಾ ಇದನ್ನೂ ಒಂದಿನ ಬಿಟ್ಕಿಸಿಂದ ಪೂರ್ಣ ಸಾವಯವದಲ್ಲಿ ಮಾಡ್ಬೇಕನ್ನೋ ನನ್ನ ಆಸೆ ರೀ. ಇದರಂತೆ ರೈತರ ಅಟ್ಲೀಸ್ಟ್ ನಮ್ಮ ಮನೆಗೆ ಬೇಕಾದಷ್ಟಾದರೂ ಕಾಯಿಪಲ್ಲೆ ರೀ ಎಲ್ಲ ರೈತರು ಬೆಳ್ಕೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ ರೀ ಸರ್. ನಮ್ಮ ಮಾರ್ಕೆಟಿಂಗ ಮುಂದೆ ವಿಚಾರ ಮಾಡೋಣ್ರಿ, ಈ ಸದ್ಯಕ್ಕೆ ನಮಗೆ ಮನೆಗೆ ಬೇಕಾದಾದರೂ ಒಂದಿಷ್ಟು ನಾವು ಸಾವಯವದಲ್ಲಿ ಬೆಳ್ಕೊಳ್ಳೋದು ಉತ್ತಮ ರೀ. ಎಷ್ಟು ನಾವು ಭಾಳ ಒಂದು ಬ್ಯಾರಲ್ ರೀ, ಒಂದು ಜೀವಾಮೃತಕ್ಕೆ ಒಂದು ವರ್ಮಿ ವಾಶ್ ಇಷ್ಟು ಮಾಡಿಕೊಂಡ್ರು ನಮ್ಗೆ ಸಾವಯವದಲ್ಲಿ ನಮ್ಮ ಮನೆಗೆ ಬೇಕಾದ ಕಾಯಿಪಲ್ಲೆ ಎಲ್ಲ ಥರ ಬರ್ತೈತ್ರಿ ಸರ್. ಯಾರಾದರೂ ಯುವ ರೈತರು ಸಾವಯವ ಮಾಡ್ಬೇಕನ್ನೋರಿಗೆ ತಮ್ಮ ಕಿವಿ ಮಾತಿನ ಹೇಳ್ತೀರಿ? ಮಾಡ್ಬೋದು ಸರ್, ಪ್ರಯತ್ನ ಇರಬೇಕು ನೋಡ್ರಿ ಸರ್ ಅದರಿಂದ. ಯಾಕಂದ್ರೆ ಹಂಗೆ ನಾ ಸಾವಯವ ಮಾಡ್ತೀನಿ ಅಂತ ಹೇಳಿಸಿಂದ ಈಗ ಏನು ಮಾಡಂಗಿಲ್ಲ, ನಾ ಹೊಟ್ಟೆ ಏನು ಹಾಕಂಗಿಲ್ಲಪ್ಪ ಅಂತ ಬಿಡ್ತೀನಿ ಅಂದ್ರೆ ಅಲ್ಲಿ ಏನೂ ಬರಂಗಿಲ್ಲ ರೀ. ಕೆಲವೊಬ್ರು ನಮ್ಮ ತಲೆಯಾಗಿರ್ತೈತ್ರಿ ಈ ಹೊಟ್ಟೆ ಸಾವಯವ ಕೃಷಿ ಅಂದ್ರೆ ಏನು ಮಾಡಲಿಕ್ಕೆ ಬಿಟ್ರೆ ತಾನಾಗಿ ಬೆಳಿತೀವಿ ಅದೇ ನೈಸರ್ಗಿಕ ಕೃಷಿ ಅಂತ ಹೇಳಿದಿರ್ತ ಹಂಗಿರಲ್ರಿ ಸರ್. ಭೂಮಿ ಒಳಗೆ ನಾವು 8 ದಿವಸ ವಿಷ ಉಣಿಸಿ ಅದಕ್ಕೆ ಸಾಕಷ್ಟು ರಾಸಾಯನಿಕ ಹಾಕಿ ಅದು ತನ್ನ ತಾಕತ್ ಕಳ್ಕೊಂಡ್ಬಿಟ್ಟತ್ರಿ, ಅಲ್ಲಿ ಜೀವಾಣುಗಳು ಸತ್ತು ಹೋಗ್ಯಾವ್ರಿ. ಅದಕ್ಕೆ ನಾವು ಎಷ್ಟು ನಮ್ಮ ಕೈಲಿಂದ ಸಾಧ್ಯತೆ ಪೂರ್ಣ ಬಿಟ್ರನ್ಕಾರ ಒಮ್ಮಿನೊಮ್ಮೆ ಬಿಟ್ರನ್ಕಾರ ಚಲೋನೋ ರೀ. ಯಾಕಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಇದು ಮಾಡ್ಕೋತಾರೆ, ಸಾಧ್ಯ ಆದಷ್ಟು ಅದನ್ನು ಬಿಟ್ಕೋತಾರೆ ಹೋಗ್ರಿ. ಈ ಸಾವಯವ ಅಂದ್ರೆ ಏನ್ರಿ, ನಾವು ಅಲ್ಲಿ ಎಷ್ಟು ಭೂಮಿ ಮಣ್ಣು ತಾಕತ್ ಮಾಡಕ್ ಸಾಧ್ಯ ಐತ್ರಿ ಅಷ್ಟು ಜೀವಾಣುಗಳನ್ನು ತಯಾರು ಮಾಡಿ. ಈಗ ನಾವು ಕಿಶನ್ ಚಂದ್ರ ಅವ್ರದ್ದು ಕೆಲವೊಂದು ಕೃಷಿ ವಿಜ್ಞಾನಿಗಳ ಎನ್ ಪಿ ಕೆ ಜೀವಾಣುಗಳಾಗಲಿ, ಮೈಕ್ರೋನ್ಯೂಟ್ರಿಯಂಟ್ ಜೀವಾಣುಗಳಾಗಲಿ, ಬೆಳೆ ಜೀವಾಮೃತ ಮುಖಾಂತರ ಜೀವಾಣುಗಳಾಗಲಿ, ಇದು ವರ್ಮಿ ವಾಶ್ ಮುಖಾಂತರ ಜೀವಾಣುಗಳ್ರಿ, ಈ ತರ ಭೂಮಿಗೆ ನಾವು ಸ್ಪಷ್ಟ ಕಡೆಯದಾಗಿ ಒಂದ ಮಾತು ಹೇಳ್ಬೇಕಂದ್ರೆ, ತಿಪ್ಪಿ ಗೊಬ್ಬರ ನಾವು ಎಷ್ಟು ಯೂಸ್ ಮಾಡ್ತೇವೆ ಅಷ್ಟು ನಮ್ಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬೇಡ್ರಿ ಸರ್. ತುಂಬಾ ಸಂತೋಷ ಕಲ್ಮೇಶ್ ಅವರೇ. ಯಾರಾದರೂ ರೈತರು ತಮ್ಮ ಈ ಕೃಷಿ ಅನುಭವವನ್ನ ಕೇಳಬೇಕು ಅಥವಾ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಮಾಡ್ಬೋದು ಸರ್, ಕಾಲ್ ಮಾಡ್ಬೋದ್ರಿ. ಬೆಳಗ್ಗೆ 10-11 ಮಧ್ಯಾಹ್ನ ಫ್ರೀ ಇರ್ತೇವ್ರಿ, ಮಧ್ಯಾಹ್ನ ಮಾಡ್ಬೋದ್ರಿ. ಬಟ್ ಹಂಗೊಂದು ಹೇಳೇ ನಾವು ಕೆಲಸದಲ್ಲಿದ್ದರು, ಆಮೇಲೆ ನಾ ಮಾಡಿ ಮಾತಾಡ್ತೇನ್ರಿ, ಹೇಳ್ತೇನೆ ರೀ, ಅನುಭವ ಹಂಚ್ಕೋತೇನೆ ರೀ. ನಾನು ಕಾಲ್ ಮಾಡ್ಬೋದ್ರಿ ಸರ್. ತಮ್ಮ ನಂಬರ್ ಹೇಳ್ತೀರಿ? ನನ್ನ ನಂಬರ್ ಬಂದು 9743-9894-96 ರೀ. ಆತ್ಮೀಯರಿ, ಕಲ್ಮೇಶ್ ಮಾಡಲಿಗೆ ಅವರ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9743-98-94-96 ಈ ನಂಬರ್ಗೆ ಕರೆ ಮಾಡಿ ಕಲ್ಮೇಶ್ ಮಾಡಲಿಗೆ ಅವರ ಅನುಭವವನ್ನು ತಾವು ಪಡಿಬಹುದು. ಕಲ್ಮೇಶ್ ಮಾಡಲಿಗೆ ಅವರೇ, ಇಲ್ಲಿವರೆಗೆ ನಮ್ಮ ರೈತರಿಗೆ ಈ ಸಾವಯವ ಕೃಷಿಯ ಬಗ್ಗೆ ಹಾಗೂ ಸಮಗ್ರ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನ ಕಾಖಂಡ್ಗಿ ಗ್ರಾಮದ ಯುವ ರೈತರಾದ ಕಲ್ಮೇಶ್ ಮಾಡಲ್ಗಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕಿನ ಗುಬ್ಬೇವಾಡ ಗ್ರಾಮದ ಬೀರೇಶ್ವರ ಡೊಳ್ಳಿನ ಸಂಘ ಹಾಗೂ ತಂಡದವರಿಂದ ಡೊಳ್ಳಿನ ಪದಗಳನ್ನು ಸೋಕಿ ಮಾಡಿ ಹೆಣ್ಣಿನ ಮಾನ ಮಾರಿ ಹೋಯಿತೋ, ಸೋಕಿ ಮಾಡಿ ಹೆಣ್ಣಿನ ಮಾನ ಮಾರಿ ಹೋಯಿತೋ, ಕನ್ನಡ ಮಣ್ಣ ಸಂಸ್ಕೃತಿಯ ತಾನು ಮರೆಯಿತೋ, ಕನ್ನಡ ಮಣ್ಣ ಸಂಸ್ಕೃತಿಯ ತಾನು ಮರೆಯಿತೋ. ಬೌಡಿ ತೊಡವುದೇ ನಡೆ ಮಲಗಿದಾಗ ಜಾರಿ ಇವಳ ಗಂಡಗ ಹತ್ತಿತ್ತು. ಗಂಡ ಇದ್ದು ಸತ್ತಂಗ ನೋಡ್ರಿ ಹಣಿಯ ಕಂಡಿತೋ, ಗಂಡ ಇದ್ದರು ಸತ್ತಂಗ ನೋಡ್ರಿ ಹಣಿಯ ಕಂಡಿತೋ. ಹಾಕತಾರ ಸ್ವಂತ ಹಿರಿಯರು ನೋಡಿದ ಹುಡುಗ ಇಕ್ಕಿಗೆ ಪಾಸ ಇಲ್ಲದಾಯಿತು.